ವದನಂ ಧ್ಯಾಯೇ ಸರ್ವ ವಿಘ್ನೋಪಶಾಂತಯೇ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇ ತಸ್ಯ ನಿಸರತೆ ವಾಣಿ ಜನ್ನು ಧನ್ಯ ಪ್ರವಾಹವತ್ ವೈಕುಂಠಾದಾಗತಂ ರಾಮಂ ಜಾನಕಿ ಲಕ್ಷ್ಮಣಾನ್ವಿತಂ ಪುತ್ರ ಸಂತತಿದಾತಾರಂ ಸರ್ವ ಸಂಪತ್ಕರಂ ಭಜೆ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕಲಿಯುಗದಲ್ಲಿರ್ತಕ್ಕಂಥ ಭಕ್ತ ಜನತೆಯನ್ನು ಆಶೀರ್ವದಿಸ್ಲಿಕ್ಕೋಸ್ಕರ, ಅನುಗ್ರಹ ಮಾಡಲಿಕ್ಕೋಸ್ಕರ ಶ್ರೀನಿವಾಸ ವೈಕುಂಠದಿಂದ ಭೂ ವೈಕುಂಠ ಅಂತೇಳಿ ಕಲಿಯುಗದಲ್ಲಿ ವೆಂಕಟಾಚಲ ಅನ್ನೋಲ್ಲಿ ಬಂದು ನೆಲೆ ನಿಲ್ತಾನೆ ಅಂತ ಕೇಳಿದ್ವಿ ನಿನ್ನೆ ತನಕ. ಪ್ರತಿಮಾ ರೂಪನಾಗಿ ದರ್ಶನ ಕೊಡ್ತಿರ್ತಾನೆ ಹೊತ್ತು ಅದನ್ನು ಯಾರು ಜ್ಞಾನಿಗಳಿರ್ತಾರೋ ಅಲ್ಲಿ ಐದು ಅಪ್ರಾಕೃತ ಶರೀರ ಭಗವಂತನೇ ಅಂತರ್ಯಾಮಿಯಾಗಿ ಇಲ್ಲಿ ನಿಂತು ಅನುಗ್ರಹಿಸ್ತಾನೆ ಭಕ್ತ ಜನತೆಯನ್ನು, ಈ ರೀತಿ ಅರ್ಥ ಮಾಡ್ಕೋತಾರೆ. ಅಜ್ಞಾನಿಗಳೇನು ಅಂತ ಕೇಳಿದ್ರೆ, ಪ್ರತಿಮಾದಲ್ಲಿ ಅಲಂಕಾರ ಏನೆಲ್ಲ ಮಾಡಿರ್ತಾರೆ ಇಷ್ಟನ್ನೇ ಮಾತ್ರ ಚಿಂತನೆ ಮಾಡ್ಕೊಂಡು ಅವ್ರು ಹೋಗ್ತಾರೆ. ಜೀವರ ಸ್ವರೂಪ ಯೋಗ್ಯತಾನುಸಾರ ಅವರವರ ಭಕ್ತಿಯಲ್ಲೂ ವ್ಯತ್ಯಾಸ, ಫಲದಲ್ಲೂ ವ್ಯತ್ಯಾಸ, ಈ ಥರ ಇರೋವಂಥದ್ದು. ನಂತರ ಭೂಮಿಗೆ ಬಂದ ನಂತರ ಅವನು ವರಾಹ ದೇವರ ಆದಿ ವರಾಹ ಅನ್ನೋನು ಅಲ್ಲೇ ಇರ್ತಾನೆ ಭೂಲೋಕದಲ್ಲಿ. ಅವನನ್ನು ಕೇಳ್ತಾನೆ, ನಾನು ಇಲ್ಲಿಗೆ ಬಂದು ನೆಲೆಸಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ, ನೀನು ನನಗೆ ವಾಸ ಮಾಡಲಿಕ್ಕೆ ಅಂತೇಳಿ ಸ್ವಲ್ಪ ಸ್ಥಳವನ್ನು ಕೊಡಬೇಕು ಅಂತೇಳಿ. ಅವಾಗ ವರಾಹರೂಪಿ ಪರಮಾತ್ಮ ಹೇಳ್ತಾರೆ, ಅವರಿಬ್ಬರಲ್ಲಿ ಅಭೇದ ಚಿಂತನೆ, ಹೇಗೆ ರಾಮ ಪರಶುರಾಮ ಅವತಾರವನ್ನು ಅಲ್ಲಿ ಮಾತಾಡ ನೋಡ್ತೀವಲ್ಲ ಅದೇ ರೀತಿಯಲ್ಲಿ ಇಲ್ಲೂ ಕೂಡ. ಆವಾಗ ಅವನು ಹೇಳ್ತಾನೆ, ನೀನು ಅದಕ್ಕೇನಾದ್ರೂ ಕ್ರಯ ಕೊಟ್ಟು ಮೌಲ್ಯವನ್ನು ಕೊಟ್ಟು ಇಂತಿಷ್ಟು ಅಂತೇಳಿ ನೀನು ಕೊಟ್ಟರೆ ಮಾತ್ರ ನಿನಗೆ ನಾನು ವಾಸ ಮಾಡಲಿಕ್ಕೆ ಸ್ಥಳವನ್ನು ಕೊಡಲಿಕ್ಕೆ ಸಾಧ್ಯ, ಇಲ್ಲದೇ ಇದ್ದರೆ ನಾನು ಸ್ಥಳ ಕೊಡಲಿಕ್ಕೆ ನಿನಗೆ ಆಗಲ್ಲ, ಈ ರೀತಿಯಾಗಿ ಹೇಳ್ತಾನೆ. ಅದಕ್ಕೆ ಶ್ರೀನಿವಾಸ ಹೇಳ್ತಾನೆ, ನನ್ನ ಹತ್ರ ಹಣ ಅನ್ನೋದು ಏನೂ ಇಲ್ಲ, ಆದರೆ ನಾನು ನೀನು ಒಂದು ಕರಾರು ಮಾಡ್ಕೊಳ್ಳೋಣಂತೆ, ನೀನು ನನಗೆ ಜಾಗ ಕೊಡಬೇಕು, ಕೊಟ್ಟಿದ್ದಕ್ಕೆ ನನ್ನ ಹತ್ರ ಹಣ ಇಲ್ಲ, ಹಣದ ಬದಲಾಗಿ ಬೇರೆ ಏನಾದರೂ ಕೊಡ್ತೀನಿ ನಾನು ಅಂತೇಳಿ. ಹಾಗಾಗಿ ನೀನೇನು ಕೊಡ್ತೀಯಪ್ಪ ಅಂತ ಕೇಳಿದ್ರೆ, ಎಲ್ಲ ಭಕ್ತಾದಿಗಳೆಲ್ಲ ತಿರುಪತಿಲಿ ಶ್ರೀನಿವಾಸನನ್ನು ನೋಡಲಿಕ್ಕೆ ಯಾರು ಬರ್ತಾರೋ ಅವರೆಲ್ಲ ಮೊದಲಿಗೆ ನಿನ್ನ ದರ್ಶನ ಮಾಡ್ಕೋಬೇಕು, ನಿನ್ನ ಪೂಜೆನೆ ನಡಿಬೇಕು, ನಿನಗೆ ಮೊದಲು ನೈವೇದ್ಯಾದಿಗಳು ಎಲ್ಲ ನಡಿಬೇಕು, ಆ ನಂತರದಲ್ಲಿ ಅವ್ರು ಬಂದು ನನ್ನನ್ನು ದರ್ಶನ ಮಾಡ್ತಾರೆ, ಅದರಿಂದ ನನಗೆ ಪ್ರೀತಿ ಆಗ್ತಾ ಇದೆ, ಎಲ್ಲವನ್ನು ನಿನಗೆ ಮೊದಲಿಗೆ ಕೊಡ್ತೀನಿ ಅಂತ ಹೇಳಿದಾಗ, ನನ್ನ ಭಕ್ತರೆಲ್ಲರೂ ಯಾರು ಮೊದಲಿಗೆ ವರಾಹನನ್ನು ನೋಡ್ತಾರೆ, ಆ ಪೂಜಾದಿಗಳನ್ನೆಲ್ಲ ಮಾಡಿ ನೈವೇದ್ಯಾದಿಗಳನ್ನೆಲ್ಲ ಮಾಡ್ತಾರೆ, ಆ ನಂತರದಲ್ಲಿ ಶ್ರೀನಿವಾಸನರು ದರ್ಶನ ಮಾಡ್ತಾರೋ ಅವರಿಗೆ ವಿಶೇಷ ಫಲಪ್ರಾಪ್ತಿ. ನೇರವಾಗಿ ವರಾಹನನ್ನು ಮರೆತು ಶ್ರೀನಿವಾಸನನ್ನು ನೋಡಿದ್ರೆ ಪುಣ್ಯ ಬರಲ್ಲ ಅಂತೆಲ್ಲ ಬರುತ್ತೆ, ಆದರೆ ಕರ್ಮಕ್ಷ ಏನೂ ಇಲ್ಲ, ಪುಣ್ಯ ವೃದ್ಧಿನೂ ಇಲ್ಲ, ಈ ಥರ ಅಲ್ಪ ಸ್ವಲ್ಪ ಫಲ ಬರ್ತಾ ಇದೆ. ಈ ರೀತಿ ಒಂದು ಕರಾರು, ನೀನು ಅದಕ್ಕೆ ಏನಂತೀಯ ಅಂತ ವರಾಹನನ್ನು ಕೇಳ್ತಾ. ಆಯಿತು, ಮೊದಲಿಗೆ ಪೂಜೆ ಮೊದಲಿಗೆ ನೈವೇದ್ಯ ಅಂದರೆ ಪ್ರಯಾರಿಟಿ ಕೊಟ್ಟಂಗೆ ಆಯ್ತಲ್ಲ, ಆಯಿತು ಅದೇ ರೀತಿ ಆಗಲಿ ಅಂಥೇಳಿ ವರಾಹ ಅದಕ್ಕೆ ಒಪ್ಪಿಕೊಂಡು 100 ಹೆಜ್ಜೆಯಷ್ಟು ಭೂಮಿಯನ್ನು ಶ್ರೀನಿವಾಸ ವಾಸ ಮಾಡಲಿಕ್ಕೆ ಅಂಥೇಳಿ ಜಾಗವನ್ನು ಕೊಡ್ತಾನೆ. ಆ ನಂತರದಲ್ಲಿ ಯಾಕೆ ಇದನ್ನು ಮೊದಲಿಗೆ ಅಂದರೆ, ಎರಡೂ ಅಭೇದ ಚಿಂತನೆ, ವರಾಹನೂ ಅವನೇ ಶ್ರೀನಿವಾಸನೂ ಅವನೇ, ಅವತಾರದಿಂದ ಬೇರೆ ಬೇರೆ ಕಲ್ಪದಲ್ಲಿ ಬೇರೆ ಅವತಾರ ಇಷ್ಟೇ, ಅದರಲ್ಲಿ ಈ ರೀತಿಯಾಗಿ ಯಾಕೆ ಅಂತ ಕೇಳಿದ್ರೆ, ವರಾಹ ರೂಪ ಅವತಾರ ಏನು ಅಂದರೆ ಜ್ಞಾನಪ್ರದ ರೂಪ, ಅದು ಜ್ಞಾನಪ್ರದ ರೂಪ ಅಂದರೆ ಅಂಥ ವರಾಹನನ್ನು ದರ್ಶನ ಮಾಡಿ ಜ್ಞಾನವನ್ನು ಪಡೆದುಕೊಂಡ ನಂತರ ಶ್ರೀನಿವಾಸನ ದರ್ಶನ ಮಾಡಿದ್ರೆ ಮೋಕ್ಷ ಅನ್ನೋದು ಪ್ರಾಪ್ತಿಯಿಂದ, ಅಂದರೆ ತತ್ವಜ್ಞಾನದಿಂದನೇ ಮೋಕ್ಷ ಅನ್ನೋದನ್ನ ಎಲ್ಲ ಶಾಸ್ತ್ರಗಳು ಏನು ಹೇಳ್ತಿದೆಯೋ ಅದನ್ನು ತಿಳಿಸೋ ಕಾರಣಕ್ಕೆ ಮೊದಲಿಗೆ ವರಾಹನ ದರ್ಶನ, ನಂತರದಲ್ಲಿ ಶ್ರೀನಿವಾಸನ ದರ್ಶನ ಅಂಥೇಳಿ. ಹಾಗಾದರೆ ಈ ಜ್ಞಾನ ಸಾಕು ಕರ್ಮ ಬೇಡ ಬೇಡವಾ ಅಂತ ಕೇಳಿದ್ರೆ, ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನ ಅಮೃತಿ ಭವತಿ ಅಂತೇಳಿ ಎಲ್ಲ ಶಾಸ್ತ್ರಗಳು ಹೇಳ್ತಾ ಇದೆ. ಕರ್ಮದಿಂದ ಜ್ಞಾನ, ಅಂತಃಕರಣ ಶುದ್ಧಿ ಆಗ್ತಾ ಇದೆ, ಎಲ್ಲ ಸತ್ಕರ್ಮಗಳನ್ನು ಮಾಡೋದ್ರಿಂದ ಅಂತಃಕರಣ ಶುದ್ಧಿ ಆಗುತ್ತೆ, ಆ ನಂತರದಲ್ಲಿ ಸತ್ಕರ್ಮಗಳಲ್ಲಿ ಪ್ರವೃತ್ತಿ ಅನ್ನೋದು ಹುಟ್ಟುವಂಥದ್ದು, ಆಮೇಲೆ ನಿರಂತರ ಭಗವಂತನ ಶ್ರವಣಾದಿಗಳನ್ನು ಮಾಡಿ ನಂತರ ಅನೇಕ ಬಾರಿ ಶ್ರವಣ ಮಾಡಿದಾಗ ಮನನ ಬರುತ್ತೆ. ಹೇಗೆ ಒಂದು ಬೇಕಾದ್ರೆ ಪ್ರಯೋಗ ಮಾಡಿ ನೋಡಿ, ಒಂದು ಸಿನಿಮಾ ಹಾಡೋಕ್ಕೋ ಬೇರೆ ಇನ್ಯಾವುದೋ ಒಂದು ಇರ್ಬೋದು, ನಿರಂತರ ಶ್ರವಣ ಮಾಡಿದಾಗ ನಮಗೆ ಬೇಡ ಅಂದರೂ ಅದು ಮನನಕ್ಕೆ ಬರ್ತಾ ಇರ್ತದೆ. ಆ ರೀತಿ ನಿರಂತರ ಶ್ರವಣ ಆಮೇಲೆ ಮನನ, ನಿರಂತರ ಮನನದಿಂದ ಆಮೇಲೆ ಧ್ಯಾನಕ್ಕೆ ಬರೋದು, ಹೀಗೆ ಶ್ರವಣ ಮನನ ನಿಧಿಧ್ಯಾಸನಾದಿಗಳನ್ನು ಮಾಡಿದ ನಂತರದಲ್ಲಿ ಪರಿಪೂರ್ಣ ಭಕ್ತಿ ಅನ್ನೋದು ಬರ್ತಾ ಇದೆ, ಪರಿಪಕ್ವ ಭಕ್ತಿ ಅನ್ನೋದು ಬರ್ತಾ ಇದೆ, ಆಮೇಲೆ ಅಪರೋಕ್ಷ ಜ್ಞಾನ ಆಗಿ ಪರಮಾತ್ಮನ ದರ್ಶನ ಆಗಿ ನಂತರದಲ್ಲಿ ಪರಂಪರೆಯಲ್ಲಿ ಮೋಕ್ಷ ಅಂತೇಳಿ. ಅಂದರೆ ಕರ್ಮದಿಂದ ನೇರ ಮೋಕ್ಷ ಇಲ್ಲದೇ ಇದ್ದರೂ ಕೂಡ, ಜ್ಞಾನದಿಂದ ಮೋಕ್ಷನೇ ಅಂತ ಹೇಳಿದರೂ ಕೂಡ, ಕರ್ಮದಿಂದ ಜ್ಞಾನವನ್ನು ಪಡ್ಕೋಬೇಕು, ಅದರಿಂದ ಕರ್ಮಗಳು ಬೇಕು. ಎಂತಹ ಕರ್ಮಗಳು ಅಂತ ಕೇಳಿದ್ರೆ, ನಿಷ್ಕಾಮ ಕರ್ಮಗಳನ್ನು ಮಾಡಬೇಕು, ಅವಾಗ ಅದರಿಂದ ಏನಾಗಿದೆ ಅಂದರೆ ಶಾಶ್ವತ ಸುಖರೂಪವಾದ ಮೋಕ್ಷಕ್ಕೆ ಕಾರಣ ಆಗ್ತಾ ಇದೆ. ಸಕಾಮ ಕರ್ಮ ಮಾಡಿದ್ವಿ ಅಂತ ಹೇಳಿದ್ರೆ, ಸ್ವರ್ಗಾದಿ ಪರಗಳು ಸಿಕ್ಕರೂ ಕೂಡ ಕ್ಷೀಣೆ ಪುಣ್ಯ ಮರ್ತೇ ಲೋಕೆ ವಿಶಂತಿ ಅಂತೇಳಿ ಮತ್ತೆ ಭೂಮಿ ಮೇಲೆ ಹುಟ್ಟಿ ಬರುವಂಥ ಪ್ರಸಂಗಗಳೆಲ್ಲ ಇರುತ್ತೆ, ಅದರಿಂದ ನಿಷ್ಕಾಮ ಕರ್ಮವನ್ನು ಮಾಡಬೇಕು ಅಂತೇಳಿ. ಸಕಾಮ ಕರ್ಮವನ್ನು ಮಾಡಿದ್ರೆ ಸ್ವರ್ಗಾದಿ ಫಲಗಳು ಬಂದು ನಂತರದಲ್ಲಿ ನಿಷ್ಕಾಮ ಕರ್ಮದ ಕಡೆಗೆ ಪ್ರವೃತ್ತಿ ಬರೋ ಅವಕಾಶ ಇದೆ ಇಲ್ಲ ಅಂತಲ್ಲ, ಆದರೆ ಸ್ವರ್ಗಕ್ಕೆ ಅಥವಾ ಮೋಕ್ಷಕ್ಕೆ ಹೋಗಲಿಕ್ಕೆ ಅದು ಪ್ರತಿಬಂಧಕ, ಸ್ವರ್ಗಕ್ಕೆ ಮಾತ್ರ ಸಿಗೋದಾದ್ರಿಂದ ಮೋಕ್ಷಕ್ಕೆ ಪ್ರತಿಬಂಧಕವಾದ ಯಾವುದೇ ಕರ್ಮಗಳನ್ನು ಮಾಡಬಾರದು ಅಂದರೆ ಸಕಾಮ ಕರ್ಮ ಮಾಡಿದರೆ ಅದು ಮೋಕ್ಷಕ್ಕೆ ಪ್ರತಿಬಂಧಕ, ಸ್ವರ್ಗಾದಿ ಪರಗಳು ಸಿಕ್ಕೇ ಸಿಗುತ್ತೆ, ಅದರಲ್ಲಿ ಅನುಮಾನನೇ ಇಲ್ಲ. ಮೋಕ್ಷಕ್ಕೆ ಪ್ರತಿಬಂಧಕವಾದ ಕರ್ಮ ಮಾಡೋದ್ರಿಂದ ಆ ಮೋಕ್ಷ ಅನ್ನೋದು ದೂರ ಆಗುತ್ತೆ, ಮತ್ತಷ್ಟು ವಿಳಂಬ ಆಗತ್ತೆ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ನಿಷ್ಕಾಮ ಕರ್ಮವನ್ನೇ ಗೀತೆಯಲ್ಲಿ ಒತ್ತು ಕೊಟ್ಟು ಹೇಳಿರುವಂಥದ್ದು. ಹೀಗೆ ವರಾಹ ರೂಪ ದರ್ಶನದಿಂದ, ಭಗವಂತನ ಅನುಗ್ರಹದಿಂದ ಜ್ಞಾನವನ್ನು ಪಡೆದುಕೊಂಡು ನಂತರ ಶ್ರೀನಿವಾಸನ ದರ್ಶನ ಮಾಡಿದ್ರೆ ಆ ಇದು ಜ್ಞಾನದಿಂದ ಮೋಕ್ಷ ಅನ್ನೋದೇನು ಶಾಸ್ತ್ರ ಹೇಳ್ತಾ ಇದ್ದಿಲ್ಲ, ಆ ರೀತಿ ಅನುಸಂಧಾನ ಮಾಡಬೇಕು. ಅದರಿಂದ ಮೊದಲಿಗೆ ವರಾಹನನ್ನು ನೋಡಿ ನಂತರ ಶ್ರೀನಿವಾಸನನ್ನು ನೋಡಬೇಕು ಅಂಥೇಳಿ. ಅವಾಗ ಆನಂದ, ಯಾವಾಗ ಜ್ಞಾನಮಯ ಕೋಶಕ್ಕೆ ಹೋದ ನಂತರದಲ್ಲಿ ಆನಂದಮಯ ಕೋಶ ಅಂದರೆ ಶಾಶ್ವತ ಸುಖರೂಪವಾದ ಮೋಕ್ಷ, ಆ ಕೋಶವನ್ನು ಪ್ರವೇಶ ಮಾಡಲಿಕ್ಕೆ ಜ್ಞಾನದ ಮೂಲಕ ಸುಲಭ ಸಾಧ್ಯವಾಗುತ್ತೆ, ಈ ರೀತಿಯಾಗಿ ಹೇಳುವಂಥದ್ದು ಅಂಥೇಳಿ. ಈ ವರಾಹ ದೇವರ ಗರ್ಭಗುಡಿಯಲ್ಲಿ ಉತ್ತರ ದಿಕ್ಕಿನಲ್ಲಿ ಮೂರ್ತಿಯಿಂದ ಎತ್ತರದಲ್ಲಿ ಒಂದು ಸ್ಥಳದಲ್ಲಿ ಒಂದು ಫಲಕ ಕೂಡ ಇದೆ. ಇವರಿಬ್ಬರಿಗೆ ಏನು ಕರಾರಾಗಿತ್ತು ಅಂತ ಶಾಸನ ರೂಪದಲ್ಲಿ ಬರೆದಿಟ್ಟಿದ್ದು ಅಂತೇಳಿ ಇವತ್ತಿಗೂ ಕೂಡ ಅದನ್ನು ಅರ್ಚಕರಲ್ಲಿ ಹೋದಾಗ ತೋರಿಸ್ತಾರೆ. ಹೀಗೆ ಆ ವರಾಹನಿಗೆ, ವರಾಹ ಶ್ರೀನಿವಾಸನಿಗೆ ಕೊಟ್ಟ ದಾನ, ಭೂಮಿಯ ಜಾಗ ಏನು ಕೊಟ್ಟ, ಅದರದ್ದು ಕರಾರು ಏನಿತ್ತು, ಅದನ್ನೆಲ್ಲ ಅಲ್ಲಿ ಶಾಸನದಲ್ಲಿ ಉಲ್ಲೇಖ ಮಾಡುವಂಥದ್ದನ್ನು ಪುರಾಣಗಳೆಲ್ಲ ಸ್ಪಷ್ಟೀಕರಿಸುತ್ತೆ. ಇನ್ನು ವರಾಹನ ಈಶಾನ್ಯ ಮೂಲೆ ಏನಿದೆ, ಆ ಸ್ವಾಮಿ ಪುಷ್ಕರಣಿ ಈಶಾನ್ಯ ಮೂಲೆಯಲ್ಲಿ, ಅಲ್ಲಿ ವ್ಯಾಸರಾಜ ಪ್ರತಿಷ್ಠಿತ ಆಂಜನೇಯ ಇರುವಂಥದ್ದು, ಅಲ್ಲಿ ಹೋಗಿ ಸಂಕಲ್ಪಪೂರ್ವಕ ಸ್ನಾನ ಮಾಡಬೇಕು ಅಂಥೇಳಿ. ಈ ಭಗವಂತ ವಾಸ ಮಾಡೋ ಸ್ಥಳ ಏನಿದೆ ಅದನ್ನು ಆನಂದ ನಿಲಯ ಅಂಥೇಳಿ, ಅಂದರೆ ಜ್ಞಾನಾನಂದಮಯ ಶರೀರನಾಗಿರ್ತಕ್ಕಂಥ ಪರಮಾತ್ಮನನ್ನು ನಾವು ಜ್ಞಾನ ಅನುಸಂಧಾನ ಸಹಿತವಾಗಿ ನೋಡಿದರೆ ಶಾಶ್ವತ ಸುಖರೂಪವಾದ ಮೋಕ್ಷ ಅಂದರೆ ಆನಂದ ಅಂಥದ್ದು ಪ್ರಾಪ್ತಿಯಾಗ್ತಾ ಇದೆ. ಅದರಿಂದ ಭಗವಂತ ಇರುವ ಸ್ಥಳವನ್ನೇ ಆನಂದ ನಿಲಯ ಈ ರೀತಿಯೆಲ್ಲ ಕರೆಯುವಂಥದ್ದು. ಹೀಗೆ ಶ್ರೀನಿವಾಸನ ದರ್ಶನವನ್ನು ಮಾಡಿದರೆ ಸಾಕು, ಸಕಲ ಪಾಪಗಳು ಕೂಡ ನಿವೃತ್ತಿ ಆಗುತ್ತೆ ಅಂತೇಳಿ. ಆದಿ ದೈವಿಕ, ಆದಿ ಭೌತಿಕ, ಆಧ್ಯಾತ್ಮಿಕ ಎಲ್ಲ ತಾಪತ್ರಯಗಳು ಕೂಡ ಯಾವಾಗ ಜ್ಞಾನ ಅನುಸಂಧಾನ ಸಹಿತವಾಗಿ ಮಾಡಿದಾಗ ಮಾತ್ರ ಅಂತೇಳಿ ಎಲ್ಲ ಶಾಸ್ತ್ರಗಳು ಕೂಡ ಹೇಳುವಂಥದ್ದು. ಹೀಗೆ ವಾದಿರಾಜರು, ವ್ಯಾಸರಾಯರು ಎಲ್ಲರೂ ಕೂಡ ಆ ವಿಮಾನ ಶ್ರೀನಿವಾಸನ ಎದುರಿಗೆ ಕೂತು ಸರ್ವ ಮೂಲಾದಿ ಪಾರಾಯಣಗಳನ್ನು, ಪಾಠ ಪ್ರವಚನಗಳನ್ನೆಲ್ಲ ನಡೆಸ್ತಿದ್ರು ಮಹಾಮಹಾಜ್ಞಾನಿಗಳೆಲ್ಲ. ಈ ರೀತಿಯಾಗಿ ಮಾಡಬೇಕು. ಯಾವಾಗ ಎದುರುಗಡೆ ಮೂಲ ಮೂರ್ತಿಯ ಮುಂದೆ ನಮಗೆ ದರ್ಶನ ಹೆಚ್ಚು ಹೋಗ್ತಾ ಅವಕಾಶವೂ ಇರಲ್ಲ, ಅಥವಾ ನಾವು ತೊಗೊಂಡೋಗಿರ್ತಕ್ಕಂಥ ಕೆಲಸಕ್ಕೆನೋ ಇನ್ನೇನೋ ನೈವೇದ್ಯ ಮಾಡಲಿಕ್ಕಿದೆ, ಯಾವುದೋ ಅವಕಾಶ ಇಲ್ಲ ಅಂದರೂ ಕೂಡ ವಿಮಾನ ಶ್ರೀನಿವಾಸನ ಮುಂದೆ ಆ ಎಲ್ಲ ಇದನ್ನು ಮಾಡಿಕೊಂಡು ಅನುಸಂಧಾನ ಸಹಿತವಾಗಿ ಏನೋ ಒಂದು ಸಣ್ಣದು ಸ್ತೋತ್ರವನ್ನು ಏನೋ ಒಂದು ಪಾರಾಯಣ ಮಾಡಿ ಅಲ್ಲಿ ಸಮರ್ಪಣೆ ಮಾಡಿ ಬರಬೇಕು, ಈ ರೀತಿಯಾಗೆಲ್ಲ ಹೇಳುವಂಥದ್ದು. ಇಂಥ ಪವಿತ್ರ ಕ್ಷೇತ್ರಕ್ಕೆ ಯಾತ್ರೆಗೆ ಹೋಗಬೇಕು ಅಂತಾದರೆ ಹೇಗೆ ಹೋಗಬೇಕು ಅಂದರೆ, ಜಗನ್ನಾಥಾಸರು ಹೇಳ್ತಾರಲ್ಲ, ಪಾತ್ರರ ಸಂಗಡ ಯಾತ್ರೆ ಚರಿಸಿ ವಿಧಾತೃ ಪಿತರ ಗುಣ ಸ್ತೋತ್ರಗಳ ಶ್ರೋತ್ರದಿ ಸವಿದು ವಿಚಿತ್ರ ಆನಂದದಿ ಗಾತ್ರವ ಮರೆದು ಪರತ್ರವ ಪಡೆಯುವುದೇ ಬಲವಿದು ಬಾಳುದಕ್ಕೆ. ಹಾಗೆ ಪಾತ್ರರ ಸಂಗಡ, ಯಾರು ಪಾತ್ರರು ಅಂದರೆ ಸತ್ಪಾತ್ರರು, ಮಹಾಮಹಾಜ್ಞಾನಿಗಳೆಲ್ಲ ಇರ್ತಾರಲ್ಲ, ಅವರ ಜೊತೆಗೆ ನಾವು ಯಾತ್ರೆಗೆ ಹೋದ್ವಿ ಅಂತಾದರೆ ದಾರಿಯಲ್ಲಿ ಹೋಗೋ ಕಾಲಕ್ಕೆ ಪವಿತ್ರ ಸರೋವರಗಳು, ತಟಾಕಗಳು ಆಗಲಿ, ಈ ಸ್ವಾಮಿ ಪುಷ್ಕರಣಿ ಅಂತ ಜಲಾಶಯಗಳೆಲ್ಲ ಏನೇನು ಸಿಗ್ತಾ ಇದೆ ಅದೆಲ್ಲ ಯಾರ ಕಾಲದಲ್ಲಿ ಎಲ್ಲ ಸೃಷ್ಟಿಗೆ ಬಂದಂಥದ್ದು, ಅದಕ್ಕೆ ಅಭಿಮಾನಿ ದೇವತೆಗಳು ಯಾರು, ಅಲ್ಲಿ ಸ್ನಾನ ಮಾಡೋದ್ರಿಂದ ಹಿಂದೆ ಎಲ್ಲ ಯಾರ್ಯಾರು ಏನೇನು ಫಲವನ್ನು ಹೊಂದಿದ್ರು, ಕ್ಷೇತ್ರ ಮೂರ್ತಿ ಯಾರು, ಕ್ಷೇತ್ರ ಪಾಲಕ ಯಾರು, ಯಾವ ರೀತಿಯಲ್ಲಿ ದರ್ಶನ ಮಾಡಬೇಕಂದ್ರೆ ಮೊದಲಿಗೆ ಬೇಡಿ ಆಂಜನೇಯನ್ನು ನೋಡೋದು, ನಂತರ ವರಾಹನ ನೋಡೋದು, ಆ ನಂತರದಲ್ಲಿ ಶ್ರೀನಿವಾಸನನ್ನು ನೋಡೋದು, ಹೀಗೆ ಕ್ರಮಬದ್ಧವಾಗಿ ಯಾವ ರೀತಿಯಾಗಿ ದರ್ಶನಾದಿಗಳನ್ನು ಮಾಡಬೇಕು, ಹಿಂದೆ ಅವರೆಲ್ಲ ಮಾಡಿ ಏನೇನು ಫಲ ಹೊಂದಿದ್ರು, ಈ ಥರ ಎಲ್ಲ ಮಹಿಮೆಗಳನ್ನು ತಿಳಿದವರಿಂದ ಶ್ರವಣ ಮಾಡಲಿಕ್ಕೋಸ್ಕರ ಆ ಪಾತ್ರರ ಸಂಗಡ ಯಾತ್ರೆಯ ಹೋಗಬೇಕು ಅಂತ. ಚರೀಸಿ ಅಂತಂದರೆ ಚರಗತಿ ಭಕ್ಷಣಯೋಹ ಅಂತಾದ್ದು, ಹೋಗೋ ಕಾಲಕ್ಕೆ ಲೌಕಿಕವಾಗಿರ್ತಕ್ಕಂಥ ಹರಟೆಗಳನ್ನು ಹೊಡಿಬಾರ್ದು, ಅಲ್ಲಿ ಭಾಗವತಾದಿ ಶ್ರವಣಗಳನ್ನು ಮಾಡಲೇಬೇಕು ಅಂತ. ನಾವೇ ಹೋದರೆ ಅದನ್ನು ಮಾಡಲಿಕ್ಕಾಗಲ್ಲ, ಸತ್ಕಥಾ ಶ್ರವಣ ಆಗಬೇಕು ಅಂತಾದರೆ ಮಹಾಮಹಾಜ್ಞಾನಿಗಳ ಜೊತೆಯಲ್ಲಿ ಯಾತ್ರೆ ಮಾಡಿದಾಗ ಅವರು ನಿತ್ಯದಲ್ಲೂ ಹರಿಧ್ಯಾನವನ್ನು ಮಾಡುವಂಥವ್ರು, ಮಹಾಮಹಾಜ್ಞಾನಿಗಳೆಲ್ಲ ಎಂದೂ ವ್ಯರ್ಥವಾಗಿ ಕಾಲವನ್ನು ಕಳೆಯುವಂಥವ್ರಲ್ಲ. ಅದರಿಂದ ಅವರ ಜೊತೆ ಹೋದಾಗ ನಮಗೆ ತಾನೇ ತಾನಾಗಿ ನಾವು ಬೇಡ ಅಂದರೂ ಇದೆಲ್ಲ ಕಿವಿ ಮೇಲೆ ಬೀಳುತ್ತೆ, ಅದಕ್ಕೆ ಅವರ ಜೊತೆಗೆ ಹೋಗಬೇಕು ಅಂತೇಳಿ. ಹೀಗೆ ಯಾರು ಈ ರೀತಿಯಲ್ಲಿ ಜ್ಞಾನ ಅನುಸಂಧಾನ ಸಹಿತವಾಗಿ ಜ್ಞಾನಿಗಳ ಜೊತೆಯಲ್ಲಿ ಯಾತ್ರೆಗೆ ಹೋಗಿದ್ದವ್ರು ಯಾರು ಇದಾರ ಅಂತ ಕೇಳಿದ್ರೆ ಹೇಳ್ತಾರೆ, ಆ ಜಾಂಬವತಿ ದೇವಿ ಏನಿದ್ದಾರಲ್ಲ ಅವಳು ಜೈಗೀಶವ್ಯ ಅಂಥೇಳಿ ಮುನಿಗಳು, ಅವರು ರುದ್ರಾಂಶ ಸಂಭೂತರು, ಅವರ ಜೊತೆಗೆ ತಿರುಪತಿ ಯಾತ್ರೆಯನ್ನು ಮಾಡ್ತಾಳೆ ಅಂತೇಳಿ. ಅವರ ಜೊತೆಗೆ ತಿರುಪತಿಗೆ ಹೊರಟು ಅವಳು ಪಾದರಕ್ಷೆಯನ್ನು ಹಾಕೊಳ್ಳಲ್ಲ, ಆ ರೀತಿಯಲ್ಲಿ ಬರಿಗಾಲಿನಿಂದ ತಿರುಪತಿ ತಿಮ್ಮಪ್ಪನ ಆ ಬೆಟ್ಟವನ್ನು ಏರ್ತೀನಿ ಈ ರೀತಿಯೆಲ್ಲ ಸಂಕಲ್ಪ ಮಾಡ್ತಾಳೆ. ಅವಾಗ ಅಲ್ಲಿ ಸ್ವಾಮಿ ಪುಷ್ಕರಣಿ, ಕೆಳಗಡೆ ಕಪಿಲ ತೀರ್ಥ, ಪದ್ಮ ಸರೋವರ ಇದರ ಮಹಿಮೆಗಳನ್ನೆಲ್ಲ ಶ್ರವಣ ಮಾಡ್ತಾಳೆ. ಆ ಕಪಿಲ ತೀರ್ಥ ಯಾವಾಗ ಉದ್ಭವ ಆಯಿತು ಈ ರೀತಿಯೆಲ್ಲ ಅಲ್ಲಿರ್ತಕ್ಕಂಥ ಇತಿಹಾಸಗಳನ್ನೆಲ್ಲ ಕೇಳಿ ತಿಳಿತಾಳೆ. ಅಲ್ಲಿ ಭಾಗವತಾದಿ ಸತ್ಕಥಾ ಎಲ್ಲ ಶ್ರವಣಗಳನ್ನು ಕೂಡ ತಾನು ಅವರಿಂದ ಎಲ್ಲ ರುದ್ರಾವತಾರಿ ಮುನಿಗಳಿಂದ ಎಲ್ಲವನ್ನು ಮಾಡ್ತಾಳೆ. ಹೀಗೆ ವಿಷ್ಣು ಭಕ್ತರ ಜೊತೆಗೆ ಹೋದರೆ ಮಾತ್ರ, ಮಹಾಮಹಾಜ್ಞಾನಿಗಳ ಜೊತೆಗೆ ಹೋದರೆ ಮಾತ್ರ ನಮಗೆ ಈ ಥರ ಪರಿಪೂರ್ಣವಾಗಿ ಆ ತೀರ್ಥಯಾತ್ರಾ ಫಲ ಏನಿದೆ ಅದನ್ನು ಪಡೀಲಿಕ್ಕೆ ಸಾಧ್ಯ. ಅದಕ್ಕೆ ಮಹಾಮಹಾ ಭಗವದ್ ಭಕ್ತರೆಲ್ಲ ಆ ರೀತಿಯೇ ಮಾಡ್ತಿದ್ದು ಅದನ್ನು ಅನುಸರಣೆ ಮಾಡಬೇಕು ಅಂತೇಳಿ ಆ ಜಾಂಬವತಿ ನಿದರ್ಶನವನ್ನು ವ್ಯಾಖ್ಯಾನಕಾರರು ತಿಳಿಸ್ಕೊಡ್ತಾರೆ. ಹೀಗೆ ಹೋಗೋ ಕಾಲಕ್ಕೆ ಏನು ಅಂತ ಕೇಳಿದ್ರೆ ಪರಾನ್ನ ವರ್ಜಾ ಮಾಡಬೇಕು ಅಂತ ಹೇಳಿದ್ರೆ, ಏನು ಪರಾನ್ನ ಅಂತ ಕೇಳಿದ್ರೆ ವೈಶ್ವದೇವ ಬಲಿಹರಣ ಇತ್ಯಾದಿ ಸಂಸ್ಕಾರಗಳು ಇಲ್ಲದೇ ಇರ್ತಕ್ಕಂಥ ಅನ್ನವನ್ನು ಊಟ ಮಾಡಿದ್ರೆ ನಮಗೆ ಅಲ್ಲಿ ಜ್ಞಾನಾನುಸಂಧಾನ ಎಲ್ಲ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಆ ಯಾವುದನ್ನು ಸ್ವೀಕಾರ ಮಾಡಬಾರ್ದು. ಮಹಾ ಜ್ಞಾನಿಗಳು ನಮಗಿಂತ ಹೆಚ್ಚು ತಿಳಿದವರಲ್ಲಿ ಬೇಕಾದಷ್ಟು ಜನ ಇರ್ತಾರೆ, ಅವ್ರು ಯಾರು ಏನಾರು ಕೊಟ್ಟರೆ ಅದು ಖಂಡಿತವಾಗ್ಲೂ ಸ್ವೀಕಾರ ಮಾಡ್ಬೋದು. ಅವಾಗ ಇನ್ನೂ ಪರಿಶುದ್ಧವಾದ ಪರಿಪಕ್ವ ಭಕ್ತಿ ಅನ್ನೋದು ಬರ್ತಾ ಇದೆ ಮನಸ್ಸಿನಲ್ಲಿ, ಅಂತಃಕರಣ ಶುದ್ಧಿಯಾಗಿ ಭಗವಂತನ ಬಳಿ ಹೋಗೋತ್ತಿಗೆ ನಿರ್ಮಲವಾದ ಜ್ಞಾನ ಎಲ್ಲ ಬರ್ತಾ ಇದೆ. ಅದಕ್ಕೆ ಈ ರೀತಿಯಾಗಿ ಮಾಡಬೇಕು ಅಂಥೇಳಿ, ಅದಕ್ಕೆ ಹೃದಯದ ರೂಪವು ಅದರ ದಿನಾಮವು ಉದರ ದಿನೈವೇದ್ಯವು ಶಿರದಿ ಪದಜಲ ನಿರ್ಮಾಲ್ಯವನ್ನೇ ಧರಿಸಿ ಕೋವಿದರ ಸದನ ಹೆಗ್ಗದವ ಕಾಯುವುದೇ ಫಲವಿದು ಬಾಳುವುದಕ್ಕೆ ಅಂತ. ಹೃದಯದಿ ರೂಪವು ಆ ಯಾವ ತೀರ್ಥಕ್ಷೇತ್ರ ಯಾತ್ರೆ ಹೋಗ್ತಿದೀವೋ ಆ ಬಗ್ಗೆ ಮೊದಲೇ ತೀರ್ಥ ಪ್ರಬಂಧ ಇತ್ಯಾದಿಗಳಲ್ಲಿ ವರ್ಣಿತವಾಗಿರ್ತಕ್ಕಂಥ ಮಹಿಮೆಗಳನ್ನೆಲ್ಲ ಮೊದಲಿಗೆ ತಿಳಿದುಕೊಂಡಿದ್ರೆ ಹೋಗೋ ಕಾಲಕ್ಕೆ ಆ ಹೃದಯದಲ್ಲಿ ಆ ರೂಪವನ್ನು ಧಾರಣ ಮಾಡಲಿಕ್ಕೆ ಒಂದು ಚಿಂತನೆ ಬರಲಿಕ್ಕೆ ಅವಕಾಶ ಆಗ್ತಾ ಇದೆ. ಹಾಗೆ ಮಾಡಬೇಕು. ವದನದಿ ನಾಮವು ಆ ದೇವತಾ ಸ್ತೋತ್ರವನ್ನು ಮೊದಲಿಗೆ ತಿಳ್ಕೊಂಡಿದ್ವಿ ಅಂತ ಆದರೆ ಹರಿನಾಮ ಸ್ಮರಣೆ ಆ ಎಲ್ಲಿ ಯಾವ ಕ್ಷೇತ್ರಕ್ಕೆ ಹೋಗ್ತಿದೀವೋ ಅಲ್ಲಿ ಆ ಭಗವಂತನ ವಿಶೇಷ ಮೂರ್ತಿಯ ಬಗ್ಗೆ ಏನಿರುತ್ತೆ, ಹರಿದಾಸರೆಲ್ಲ ಮಾಡಿರ್ತಕ್ಕಂಥ ಆ ಎಲ್ಲ ಸ್ತೋತ್ರಗಳನ್ನು ಮಹಿಮಾಗಳನ್ನು ವಿಶೇಷವಾಗಿ ತಿಳ್ಕೊಂಡು ಅದನ್ನು ಸ್ತೋತ್ರ ಮಾಡಲಿಕ್ಕೆ ಬರ್ತದೆ. ಉದರದಿ ನೈವೇದ್ಯವು ಪರಮಾತ್ಮನ ನೈವೇದ್ಯ ಆಗಿರ್ತಕ್ಕಂಥ ಭೋಜನವನ್ನೇ ಮಾಡಿದರೆ ಇಂಥ ಒಳ್ಳೆ ಸತ್ಕರ್ಮಗಳಲ್ಲಿ ಪ್ರವೃತ್ತಿ ತಾನೇ ತಾನೇ ಹುಟ್ಟುತ್ತೆ ಅಂತ, ಅದಕ್ಕೆ ವಿಶೇಷವಾಗಿ ಪ್ರಯತ್ನ ಮಾಡಬೇಕಾದಿಲ್ಲ ಅಂತ. ಅದಕ್ಕೆ ಹರಿಕತಂಸರ್ದು ಹೇಳ್ತಾರೆ, ಕುಟ್ಟಿ ಕೊಯ್ದಿದ ನಟ್ಟು ಇಟ್ಟುದ ಸುಟ್ಟು ಕೊಟ್ಟದ ಮುಟ್ಟಲಾಗ ಹಿಟ್ಟಿಟ್ಟು ಮಾರ್ಕುದು ಬಿಟ್ಟಲುಂಡು ಇಷ್ಟ ಸಜ್ಜನರ ಬಿಟ್ಟು ತನ್ನಯ್ಯ ಹೊಟ್ಟೆಗೋಸುಗ ತಟ್ಟ ನುಡಿದಿಯ ಕೆಟ್ಟ ಮನುಷ್ಯರ ಕಟ್ಟಿ ಒಯ್ದು ಯಾವ ಪಟ್ಟದ ತಟ್ಟಿಲಿಟ್ಟಿಯನು ಅಂತೇಳಿ, ಯಾರು ತನ್ನ ಹೊಟ್ಟೆಗೋಸ್ಕರನೇ ತಾನು ತಯಾರು ಮಾಡಿಕೊಂಡು ಅದನ್ನು ಮಾತ್ರ ಸ್ವೀಕಾರ ಮಾಡ್ತಾನ ಅದನ್ನು ಶಾಸ್ತ್ರ ಆಮಿಷ ಮಿತಿ ಉಚ್ಚತೆ ಅಂತೇಳಿ, ಅಂದರೆ ಅದನ್ನು ಮಾಂಸ ಭಕ್ಷಣಕ್ಕೆ ಸಮಾನ ಅಂತೇಳಿ ಶಾಸ್ತ್ರ ಅದನ್ನು ನಿಂದನೆಯನ್ನು ಮಾಡ್ತಾ ಇದೆ. ಯಾಕಂದರೆ ನಾವು ತಿನ್ನುವಂಥ ಆಹಾರ ಮೂರು ಭಾಗ ಆಗುವಂಥದ್ದು, ಸ್ಥೂಲ ರೂಪ ಸೂಕ್ಷ್ಮ ರೂಪ ಮಧ್ಯ ಭಾಗ ಅಂತೇಳಿ ಈ ರೀತಿ. ಅದರಲ್ಲಿ ಏನು ಸ್ಥೂಲ ಭಾಗ ಮಲಮೂತ್ರಾದಿಗಳಾಗಿ ಹೊರಗೆ ಹೋಗುತ್ತೆ, ಮಧ್ಯ ಭಾಗ ಏನು ಅಂತ ಹೇಳಿದ್ರೆ ರಕ್ತ ಮಾಂಸ ಅಸ್ಥಿ ಈ ಥರ ಅದೆಲ್ಲ ಪ್ರವರ್ತನೆಗೆ ಬೆಳಿಲಿಕ್ಕೆ ಅನುಕೂಲ ಆಗ್ತಾ ಇದೆ. ಸೂಕ್ಷ್ಮ ಭಾಗ ಮನಸ್ಸಿಗೆ ಉಪಾದಾನ ಕಾರಣವಾಗಿ ಸತ್ಕರ್ಮಗಳಲ್ಲಿ ಪ್ರೇರಣೆ ಆಗಲಿಕ್ಕೆ ಏನು ಬೇಕೋ ಆ ರೀತಿಯಾಗಿ ಸಹಕಾರ ಮಾಡುತ್ತೆ. ನಂತರದಲ್ಲಿ ಪರಮಾತ್ಮನ ವಿಷಯಕ್ಕೆ ಜ್ಞಾನ ತತ್ವ ಜ್ಞಾನ ಪಡಲಿಕ್ಕೆ ಇದಾಗ್ತಾ ಇದೆ. ನಂತರದಲ್ಲಿ ಮೋಕ್ಷನೇ ಅದಕ್ಕೆ ಪರಮಪದ ಅಂಥೇಳಿ, ಅಂಥ ಮೋಕ್ಷವನ್ನು ಪಡೀಲಿಕ್ಕೆ ಅದು ಪರಂಪರೆಯ ಕಾರಣ ಆಗುತ್ತೆ. ನೇರ ಕಾರಣ ಅಲ್ಲದೆ ಇದ್ರೂ ಕೂಡ ಪರಂಪರೆಯಿಂದ ಕಾರಣ ಆಗುತ್ತೆ. ಆದ್ದರಿಂದ ಈ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾರೆ. ಹೀಗೆ ಜ್ಞಾನ ಅನುಸಂಧಾನ ಸಹಿತವಾಗಿ ಜಾಂಬವತಿ ದೇವಿ ಪರಮಾತ್ಮನನ್ನು ಕುರಿತು ದರ್ಶನ ಮಾಡಲಿಕ್ಕೆ ಅಂತ ತೀರ್ಥಯಾತ್ರೆ ಹೋದ್ಲು ಅಂಥೇಳಿ. ಇಂಥ ವೆಂಕಟಾಚಲ ಪರ್ವತ ಅನ್ನೋದು ಸಾಮಾನ್ಯವಾದದ್ದಲ್ಲ, ಅನಂತ ಜನ್ಮಾರ್ಜಿತ ಪುಣ್ಯ ಸಂಜಯ ಮಯಾದ್ಯ ದೃಷ್ಟ ಪರಮಾಚಲೋಹಿ ಅಂಥೇಳಿ ಅವಳು ಹೇಳ್ತಾಳೆ. ಅಂದರೆ ಅನಂತ ಜನ್ಮಗಳ ಪುಣ್ಯದ ಫಲ ಇದ್ದಿದ್ದರಿಂದ ನನ್ನಿಂದ ಇಂತಹ ಉತ್ತಮವಾದ ಪರ್ವತ ಇಂತಹ ಮಹಾಮಹಾಜ್ಞಾನಿಗಳ ಜೊತೆಗೆ ಹೋಗಿ ಅಂಥ ಸ್ವಯಂ ವ್ಯಕ್ತ ಮೂರ್ತಿಯನ್ನು ನನಗೆ ನೋಡಲಿಕ್ಕೆ ದರ್ಶನ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಅವಳು ಉದ್ಗಾರ ಮಾಡ್ತಾಳೆ. ಅನಂತ ಜನ್ಮಗಳ ಪರಿಪಕ್ವ ಪುಣ್ಯದಿಂದ ಮಾತ್ರ ಸಾಧ್ಯ ಆಯಿತೆ ಹೊರತು ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ ನಿನ್ನ ದೇಶಕಾಲ ಸಂಬಂಧು ಅಂತ ವಿಜಯದಾಸರು ಆಡ್ತಾರಲ್ಲ, ನಮ್ಮ ಪುಣ್ಯಗಳಿಂದ ಲೆಕ್ಕಾಚಾರ ಹಾಕ್ತಾ ಕೂತಿದ್ರೆ ಇಂಥ ಯೋಗ್ಯತೆ ಬರೋಕ್ಕೆ ಸಾಧ್ಯನೇ ಇರ್ತಿಲ್ಲ. ಅದಕ್ಕೆ ಅಂಥ ವಿಜಯದಾಸರಂಥ ಜ್ಞಾನಿಗಳೇ ಹೇಳೋದು, ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ ನಿನ್ನ ದೇಶಕಾಲ ಸಂಪತ್ತು, ನೀನು ಅನುಗ್ರಹ ಮಾಡಿದ್ದಕ್ಕೆ ಇಂಥ ದರ್ಶನ ಸಾಧ್ಯವಾಯಿತು ಹೊರತು ಉಳಿದಂತೆ ಅಲ್ಲ ಅಂಥೇಳಿ ಆ ರೀತಿಯಾಗಿ ಹೇಗೆ ದಾಸರು ಹೇಳ್ತಾರೋ ಹಾಗೆ ಅವಳು ಹೇಳ್ತಾಳೆ. ಜಾಂಬವತಿ ದೇವಿ ಅನೇಕ ಜನ್ಮಗಳ ಪಾಪ ಎಲ್ಲ ನಾಶ ಆಗಿ ಇಂಥ ಮುನಿಗಳ ಜೊತೆಗೆ ಒಳ್ಳೆ ರುದ್ರಾವತಾರ ಮನೋಭಿಮಾನಿ ರುದ್ರದೇವರ ಅಂಶಭೂತರಾಗ ಜೈಗೀಶವ್ಯ ಮುನಿಗಳ ಜೊತೆಗೆ ಇಂಥ ಸ್ವಯಂ ವ್ಯಕ್ತ ಮೂರ್ತಿಯಾಗಿರ್ತಕ್ಕಂಥ ಶ್ರೀನಿವಾಸನ ದರ್ಶನ ಆಗಬೇಕು ಅಂತಾದರೆ ಅನೇಕ ಜನ್ಮಗಳಿದ್ದು, ಒಂದು ಜನ್ಮದಲ್ಲ ಹಲವು ಜನ್ಮಗಳ ಪುಣ್ಯದಿಂದ ಇದು ಸಾಧ್ಯ ಆಗಿದೆ ಅಂತ ಈ ರೀತಿಯೆಲ್ಲ ಪುರಾಣಗಳು ಉಲ್ಲೇಖ ಮಾಡ್ತಾ ಇದ್ದಾರೆ. ಶೇಷಾಚಲದಲ್ಲಿ ಅಲ್ಲಿ ಹೋಗಿ ಶೇಷದೇವರನ್ನು ನಮಸ್ಕಾರ ಮಾಡ್ತಾಳೆ. ಶೇಷಾಚಲ ವಾಸಿಯಾಗಿರ್ತಕ್ಕಂಥ ಶೇಷದೇವ ಅಲ್ಲಿ ಮೂಲ ರೂಪದಿಂದ ತಾನು ಭಗವಂತನನ್ನು ಕುರಿತು ಸ್ತೋತ್ರ ಮಾಡ್ತಿರ್ತಾರೆ. ಅದರಿಂದ ಅದಕ್ಕೆ ಶೇಷಾಚಲ ಅಂತೇಳಿ, ಭಗವಂತನಿಗೆ ಹಾಸಿಗೆಯಾಗೂ ಸೇವೆ ಮಾಡಿದ್ದಾನೆ. ಕೃಷ್ಣಾವತಾರದಲ್ಲಿ ಅವನು ಬಲರಾಮನಾಗಿ ಕೃಷ್ಣನ ಅಣ್ಣನಾಗಿ ಸೇವೆ ಮಾಡಿದ್ದಾನೆ. ಶೇಷಾಚಲ ಅಂದರೆ ಅಲ್ಲಿ ಹಾಸಿಗೆಯಾಗಿ ಭಗವಂತನ ಸೇವೆ ಮಾಡಿದವನು. ಆ ಶೇಷನ ಅನುಗ್ರಹನೂ ಬೇಕು ಜ್ಞಾನ ಪಡ್ಕೋಬೇಕು ಅಂತ ಹೇಳಿದ್ರೆ, ಮನಸ್ಸಿನ ವೃತ್ತಿಗಳನ್ನು ಹೇಳ್ತೀವಲ್ಲ ಚಿತ್ತ ಚೇತನ ಅಹಂಕಾರ ಬುದ್ಧಿ ಮನಸ್ಸು ಅಂತೇಳಿ, ಮನದ ವೃತ್ತಿಗಳು ನಾಲ್ಕು ಮನಸ್ಸು ಸೇರಿಸಿದ್ರೆ ಇದ್ರು ಅಂತ. ಅಲ್ಲಿ ಗರುಡ ಶೇಷ ರುದ್ರ ಇಂದ್ರ ಕಾಮ ಎಲ್ಲ ದೇವತೆಗಳು ಕೂಡ ಮನೋಭಿಮಾನಿಗಳೇ. ಅವರು ಪ್ರೇರಣೆ ಮಾಡಿದರೆ ಮಾತ್ರ ಸತ್ಕರ್ಮಗಳ ವಿಷಯದಲ್ಲಿ ಜ್ಞಾನ ಆಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಅದನ್ನು ತಿಳಿಸ್ಲಿಕ್ಕೋಸ್ಕರ ಶೇಷ ದೇವನನ್ನು ಕೂಡ ವಿಶೇಷವಾಗಿ ಅವಳು ನಮಸ್ಕಾರ ಮಾಡ್ತಾಳೆ. ಆಮೇಲೆ ತಿರುಮಲದ ಕೆಳಗಿರುವ ಎರಡು ಸರೋವರಗಳ ಬಗ್ಗೆ ಅವಳು ಹೇಳ್ತಾಳೆ. ಕಪಿಲ ತೀರ್ಥ ಮತ್ತು ಪದ್ಮ ಸರೋವರ ಅಂತ ಎರಡು ಕ್ಷೇತ್ರ ಇದಿದೆ, ತೀರ್ಥಗಳಿದೆ. ಅಲ್ಲಿ ಕಪಿಲ ನಾಮಕ ಭಗವಂತ ಇದನ್ನ ಅವನು ಪಾತಾಳದಿಂದ ಮೇಲೆ ಬರೋ ಕಾಲಕ್ಕೆ ಉಂಟಾದ ಬಿಲವೇ ಕಪಿಲ ತೀರ್ಥ ಅಂತೇಳಿ ಅಲ್ಲಿ ಕಪಿಲ ನಾಮಕ ಪರಮಾತ್ಮನ ವಿಶೇಷ ಸನ್ನಿಧಾನ ಇದೆ. ಈ ರೀತಿ ಜ್ಞಾನ ಅನುಸಂಧಾನದಿಂದ ಪರ್ವಕಾಲಗಳಲ್ಲಿ ಸ್ನಾನ ಮಾಡಿದ್ರೆ ಅಲ್ಲಿ ಎಲ್ಲ ಪಾಪಗಳು ಕೂಡ ನಾಶ ಆಗ್ತಾ ಇದೆ. ಅದಕ್ಕೆ ಪಿತೃತೀರ್ಥ ಅಂತಲೇ ಒಂದು ಹೆಸರಿದೆ. ಅದಕ್ಕೆ ತಂದೆ ತಾಯಿಗಳು ಮೃತರಾಗಿದ್ದಾಗ ಅವರ ಶ್ರಾದ್ದಾದಿಗಳನ್ನು ಕಪಿಲ ತೀರ್ಥದಲ್ಲಿ ವಿಶೇಷವಾಗಿ ಮಾಡಬೇಕು. ಅವಾಗ ಎಲ್ಲ ಪಾಪಗಳು ಕೂಡ ನಾಶ ಆಗಿ ಪರಮಾತ್ಮನ ತತ್ವಜ್ಞಾನ ಅನ್ನೋದು ಪ್ರಾಪ್ತಿಯಾಗ್ತಿದೆ. ಹಿಂದೆ ಮಾಧವ ಅನ್ನೋ ಬ್ರಾಹ್ಮಣ ಎಷ್ಟೆಲ್ಲ ದುರಾಚಾರಿ ಆಗಿದ್ದ, ಅವನು ಮಹಾಮಹಾಜ್ಞಾನಿಗಳ ದರ್ಶನಾದೇವ ಸಾಧವ ಅಂತ ಹೇಳಿದೆ. ಆ ಎಲ್ಲ ಜ್ಞಾನಿಗಳನ್ನು ಅಕಸ್ಮಾತ್ತಾಗಿ ದರ್ಶನ ಮಾಡ್ತಾನೆ, ಆ ಎಲ್ಲ ಹಳೆಯ ಪಾಪಗಳೇನಿತ್ತು ಅಷ್ಟು ನಾಶ ಆಗುತ್ತೆ. ದರ್ಶನಾದೇವ ಸಾಧವ ಅವರ ದರ್ಶನದಿಂದನೇ ಅವನ ಎಲ್ಲ ಪಾಪಗಳು ನಾಶ ಆಗಿ ಅವರಿಂದ ಆ ಕಪಿಲ ತೀರ್ಥದ ಮಹಾತ್ಮೆಯನ್ನೆಲ್ಲ ಕೇಳಿ ನಂತರದಲ್ಲಿ ಆ ಕಪಿಲ ತೀರ್ಥದಲ್ಲಿ ಆ ಎಲ್ಲ ಮಹಾಮಹಾಜ್ಞಾನಿಗಳ ಸಮ್ಮುಖದಲ್ಲಿ ಪಿತೃ ಶ್ರಾದ್ದವನ್ನೆಲ್ಲ ಮಾಡಿ ಅನುಸಂಧಾನ ಪೂರ್ವಕವಾಗಿ ಅದನ್ನೆಲ್ಲ ಭಗವಂತನಲ್ಲಿ ಅಂತರ್ಯಾಮಿ ಭಗವಂತನಿಗೆ ಸಮರ್ಪಣೆ ಮಾಡ್ತಾನೆ. ಪಿತೃದೇವತೆಗಳ ಯಾವಾಗ ತೋಷಣ ಆದರೂ ಅವನಿಗೆ ಇನ್ನೂ ಹೆಚ್ಚಿನ ತತ್ವಜ್ಞಾನಕ್ಕೆ ಏನು ಬೇಕೋ ಅಂತ ಎಲ್ಲ ಅನುಗ್ರಹಗಳಾಗ್ತಾ ಇದೆ. ಮುಂದೆ ಅವನು ಭಗವಂತನನ್ನ ಕುರಿತು ಸಾಕಷ್ಟು ಉಪಾಸನೆಯನ್ನು ಮಾಡಿ ನಂತರದಲ್ಲಿ ಮೋಕ್ಷವನ್ನು ಹೊಂದುತ್ತಾನೆ ಅಂತ. ಹೀಗೆ ಮಹಾ ದುರಾಚಾರಿ ಆಗಿದ್ದವನೂ ಕೂಡ ಮಹಾಜ್ಞಾನಿಗಳ ಅವರ ದರ್ಶನದಿಂದನೇ ಎಲ್ಲ ಪಾಪದಿಂದ ವಿನಿರ್ಮುಕ್ತನಾಗುತ್ತಾನೆ. ಕಪಿಲ ತೀರ್ಥದಲ್ಲಿ ಅನುಸಂಧಾನ ಪೂರ್ವಕ ಸ್ನಾನಾದಿಗಳನ್ನು ಪಿತೃಶ್ರಾದ್ದಾದಿಗಳನ್ನು ಮಾಡಿದ ನಂತರ ಇರೋ ಅಲ್ಪ ಸ್ವಲ್ಪ ಪಾಪಗಳು ಕೂಡ ನಾಶ ಆಗಿ ಮುಂದೆ ತತ್ವಜ್ಞಾನ ಪ್ರಾಪ್ತಿಗೆ ಏನ್ಬೇಕೋ ಇಂಥ ಎಲ್ಲ ಇದು ಉತ್ತಮ ಫಲಗಳು ಕೂಡ ದೊರಕಿದೆ. ಈ ರೀತಿಯಾಗೆಲ್ಲ ಹೇಳಿ ಕಪಿಲ ಭಗವಂತನ ಸ್ಮರಣೆಯನ್ನೆಲ್ಲ ಮಾಡ್ತಾಳೆ. ಅಲ್ಲಿ ಕಪಿಲ ತೀರ್ಥದಲ್ಲಿ ಕಪಿಲ ನಾಮಕ ಭಗವಂತನೇ ಜಲರೂಪದಿಂದ ಇದ್ದಾನೆ ಅಂತೇಳಿ ಗರುಡ ಪುರಾಣ ಎಲ್ಲ ತಿಳಿಸ್ಕೊಡ್ತಾ ಇದೆ. ಹೀಗೆ ಶ್ರದ್ಧೆಯಿಂದ ಅದನ್ನೆಲ್ಲ ಮಾಡಬೇಕು. ಅಂತಹ ಕಪಿಲ ತೀರ್ಥನು ಕೂಡ ಸಾಮಾನ್ಯವಾದದ್ದಲ್ಲ, ಅಲ್ಲಿ ಭಾಗವತಾದಿ ಶ್ರವಣಗಳನ್ನೆಲ್ಲ ಮಾಡಬೇಕು ಅಂತೇಳಿ ತಾನು ಜೈಗೀಶಿವ ಮುನಿಯಿಂದ ಆ ಕಪಿಲ ತೀರ್ಥದ ವಿಶೇಷ ಸನ್ನಿಧಾನದಲ್ಲಿ ಭಾಗವತಾದಿ ಎಲ್ಲ ಶ್ರವಣವನ್ನು ಮಾಡ್ತಾಳೆ. ಇನ್ನು ಮುಂದೆ ಶ್ರೀನಿವಾಸನಿಗೆ ವಾದರಾಜರು ಎಲ್ಲ ಸಾಲಿಗ್ರಾಮದ ಹಾರ ಹಾಕಿದ್ರು, ಸಮರ್ಪಣೆ ಮಾಡಿದ್ರು, ಇದನ್ನೆಲ್ಲ ಕೇಳ್ತೀವಿ. ಇನ್ನು ಪ್ರಹ್ಲಾದ, ಅಂಬರೀಷ, ಮುಚುಕುಂದ, ಮಾಂದಾತ, ನಾರದರು ಹೀಗೆ ಮಹಾಮಹಾಜ್ಞಾನಿಗಳೆಲ್ಲ ಸಾಕ್ಷಾತ್ತಾಗಿ ಶ್ರೀನಿವಾಸನನ್ನು ಅಲ್ಲಿ ದರ್ಶನ ಮಾಡಿ ಎಂತೆಂಥ ಮಹಾಮಹಾಜ್ಞಾನವನ್ನು ಪಡೆದುಕೊಂಡ್ರು, ಮುಂದೆ ಎಷ್ಟೆಲ್ಲ ಸಾಧನೆ ಮಾಡಿದ್ರು ಅಂತ. ಪ್ರಹ್ಲಾದರಾಜರಂತೂ ಒಂದ್ಸಲ ಹೀಗೆ ದರ್ಶನ ಮಾಡಬೇಕು ಶ್ರೀನಿವಾಸನನ್ನು ಅಂತ ಹೋಗ್ತಾರೆ. ಆ ಪರ್ವತವೇ ಸಾಕ್ಷಾತ್ ನರಸಿಂಹನಂತೆ ಅವನಿಗೆ ಕಾಣುತ್ತೆ, ನೃಸಿಂಹರೂಪಿ ಭಗವಂತನೇ ಅಲ್ಲಿದ್ದಾನೇನು ಅಂತ. ಪ್ರಹ್ಲಾದರಾಜರ ಉಪಾಸ್ಯ ಮೂರ್ತಿ ನರಸಿಂಹ, ಅವನಿಗೆ ಪಾದಸ್ಪರ್ಶ ಮಾಡಿ ಬೆಟ್ಟ ಏರಕ್ಕೆ ಮನಸ್ಸು ಬರಲ್ಲ, ನಾನು ಕಾಲಿಟ್ಟರೆ ಎಲ್ಲೋ ತಪ್ಪು ಮಾಡಿದ್ದೇನೇನೋ ಈ ರೀತಿ ಅನ್ಸತ್ತೆ. ಅದನ್ನು ನೋಡಿ ಕೊನೆಗೆ ಅಲ್ಲೇ ಅವನು ಎಲ್ಲ ನಮಸ್ಕಾರ ಮಾಡಿ ಭಕ್ತಿಯಿಂದ ಪರಮಾತ್ಮನನ್ನ ಕುರಿತು ಸ್ತೋತ್ರ ಮಾಡ್ತಾನೆ. ಮುಂದೆ ಹೀಗೆ ಮುಂದೆ ಹೋಗ್ಬೇಕಾದ್ರೆ ನರಸಿಂಹ ತೀರ್ಥ ಅಂತ ಬರುತ್ತೆ. ಆ ಪ್ರಹ್ಲಾದ ದೈತ್ಯ ಬಾಲಕರಿಗೆಲ್ಲ ಉಪದೇಶ ಮಾಡ್ತಿರ್ತಾನೆ, ಇಲ್ಲಿ ಭಗವಂತ ಸರ್ವಾಂತರ್ಯಾಮಿಯಾಗಿದ್ದಾನೆ, ಇಲ್ಲೂ ಇದ್ದಾನೆ, ಈ ರೀತಿಯೆಲ್ಲ ಆ ದೈತ್ಯ ಬಾಲಕರ ತನ್ನ ಜೊತೆಗೆ ಎಲ್ಲರಿಗೂ ಉಪದೇಶ ಮಾಡ್ತಿರ್ತಾನೆ. ಅವಾಗ ಆ ಸರೋವರವನ್ನು ತೋರಿಸಿ ಆ ದೈತ್ಯ ಬಾಲಕರೆಲ್ಲ ಕೇಳ್ತಾರೆ, ಎಲ್ಲ ಹೇಳ್ತಿದೆಯಲ್ಲ ಈ ಪರಮಾತ್ಮ ಈ ಸರೋವರದಲ್ಲೂ ಇದನ್ನು ತೋರಿಸು ನೋಡೋಣ ಅಂತೇಳಿ. ಅವಾಗ ಭಕ್ತಿಯಿಂದ ಪ್ರಹ್ಲಾದ ಪರಮಾತ್ಮನನ್ನು ಕುರಿತು ನರಸಿಂಹ ರೂಪವನ್ನು ಉಪಾಸನೆ ಮಾಡ್ತಾನೆ. ಅವಾಗ ನರಸಿಂಹ ರೂಪ ಪ್ರತ್ಯಕ್ಷವಾಗಿ ಪ್ರಹ್ಲಾದ ರಾಜರಿಗೆ ಆ ದೈತ್ಯ ಬಾಲಕರಿಗೆ ಎಲ್ಲ ದರ್ಶನ ಕೊಟ್ಟ ನಂತರದಲ್ಲಿ ಅಂತರ್ಧಾರನಾಗ್ತಾನೆ. ಹೀಗೆ ಅದಕ್ಕೆ ನರಸಿಂಹ ತೀರ್ಥ ಅಂತ ಹೆಸರು ಬಂತು ಅಂತೇಳಿ. ಅಲ್ಲಿಂದ ಆವಿರ್ಭಾವನಾಗಿ ಅಲ್ಲಿರ್ತಕ್ಕಂಥ ಎಲ್ಲ ಅಂದರೆ ಸತ್ಯಂ ವಿಧಾತು ನಿಜವೃತ್ಯ ಭಾಷಿತಮ್ಮ ಅಂತೇಳಿ ಪ್ರಹ್ಲಾದ ರಾಜರು ಯಾವಾಗ ಉಪಾಸನೆ ಮಾಡಿದ್ರು ಕೂಡ ತಕ್ಷಣದಲ್ಲಿ ಶೀಘ್ರವಾಗಿ ದರ್ಶನ ಕೊಟ್ಟಿರ್ತಾನೆ ನರಸಿಂಹದೇವರು. ಹಾಗೆ ಅಲ್ಲೂ ಕೂಡ ದೈತ್ಯ ಬಾಲಕರ ಪ್ರಶ್ನೆಗೆ ಉತ್ತರ ರೂಪವಾಗಿ ತಾನೇ ದರ್ಶನ ಕೊಟ್ಟಿರ್ತಾನೆ ಆವಿರ್ಭೂತನಾಗಿ. ಅವತ್ತಿಂದ ಅದು ನರಸಿಂಹ ತೀರ್ಥ ಈ ರೀತಿಯಾಗಿ ಪ್ರಸಿದ್ಧಿಯಾಗತ್ತೆ. ಇಂಥ ನರಸಿಂಹ ತೀರ್ಥದಲ್ಲೂ ಕೂಡ ಜ್ಞಾನ ಅನುಸಂಧಾನ ಸಹಿತವಾಗಿ ಸ್ನಾನಗಳನ್ನು ಮಾಡಿದರೆ ಯಥಾರ್ಥ ಜ್ಞಾನ, ದೃಢವಾದ ಜ್ಞಾನ ಅನ್ನೋದು ಬರ್ತಾ ಇದೆ ಈ ರೀತಿಯಾಗಿ ತಿಳಿಸ್ತಾರೆ. ನಂತರ ಆ ಜಾಂಬವತಿ ದೇವಿ ಬೇಡಿ ಆಂಜನೇಯನ ದರ್ಶನವನ್ನು ಮಾಡ್ತಾಳೆ. ಮೇಲೆ ಬಂದು ಪದ್ಮ ಸರೋವರ ಇದೆಲ್ಲ ಮುಗಿಸ್ಕೊಂಡು ಅಲ್ಲಿ ಬೇಡಿ ಆಂಜನೇಯನ ದರ್ಶನವನ್ನು ಮಾಡ್ತಾಳೆ. ಯಾಕೆ ಮೊದಲಿಗೆ ಬೇಡಿ ಆಂಜನೇಯನ ದರ್ಶನ ಅಂತ ಕೇಳಿದ್ರೆ, ನಮಗೆ ಯಾವುದೇ ಕರ್ಮಗಳನ್ನು ಮಾಡಲಿಕ್ಕಾಗಲಿ ಅಥವಾ ಸಮರ್ಪಣೆ ಮಾಡಲಿಕ್ಕಾಗಲಿ ನೇರ ಅಧಿಕಾರ ಇಲ್ಲ, ಏನಿದ್ರೂ ಗುರುಗಳ ಮೂಲಕನೇ ಆಗಬೇಕು ಅನ್ನೋದಕ್ಕೆ ಜಗತ್ತಿಗೆ ಈ ವಿಷಯವನ್ನು ತಿಳಿಸ್ಲಿಕ್ಕೋಸ್ಕರ ಮೊದಲಿಗೆ ಬೇಡಿ ಆಂಜನೇಯನನ್ನು ದರ್ಶನ ಮಾಡ್ತಾಳೆ. ಯಾಕೆಂದರೆ ಶ್ವಾಸೋಚ್ಛ್ವಾಸ ಕಾರ್ಯ ಮಾಡಿ ನನಗೆ ಜೀವಪ್ರದನಾಗಿರೋನು ಮುಖ್ಯವಾಗಿ ವಾಯು, ಅವನ ಅಂತರ್ಯಾಮಿಯಾಗಿ ನಂತರದಲ್ಲಿ ಭಗವಂತ. ಹೀಗೆ ಅಸಂಖ್ಯಾತ ಜೀವರಾಶಿಗಳಲ್ಲೂ ಕೂಡ ಅನಾದಿ ಕಾಲದಿಂದನೂ ವಾಯುದೇವರೇ ಈ ಶ್ವಾಸೋಚ್ಛ್ವಾಸ ಕಾರ್ಯವನ್ನು ಮಾಡೋದು. ನೀನು ನಾನು ಅಲ್ಲಿ ತನಕ ಹೋಗಿ ಶ್ರೀನಿವಾಸನನ್ನು ನೋಡೋ ತನಕ ನನಗೆ ಜೀವವನ್ನು ಹಿಡಿದಿಡಬೇಕಲ್ಲ, ಅದು ನಿನ್ನದೇ ಕೆಲಸ, ನಿನ್ನ ಅನುಗ್ರಹದಿಂದ ಮಾತ್ರ ಸಾಧ್ಯ ಅಂತೇಳಿ ಕೃತಜ್ಞತಾ ರೂಪವಾಗಿ ತಾನು ಬೇಡಿ ಆಂಜನೇಯನನ್ನು ಸ್ಮರಣೆ ಮಾಡಿ ಅವನಲ್ಲಿ ಹೆಸರು ಬೇಡಿ ಬೇಡಿ ಆಂಜನೇಯ ಅಲ್ಲ ಅದಕ್ಕೇನಾದ್ರು ಅದು ಇದೆ ಮುಂದೆ ಹೇಳ್ತೀವಿ. ಅದಕ್ಕೆ ಕೇಳಿದ್ದು ಹಿಂಗೆ ಹೇಳ್ತಾ ಹೋದ್ರೆ ಬಹಳಷ್ಟು ಕಾಲ ಬೇಕಾಗತ್ತೆ, ನಿಮ್ಗೆ ಯಾವಾಗ ಕಲ್ಯಾಣ ಮಾಡ್ಬೇಕಲ್ರೆ ಅವಾಗ ಮಾಡ್ತೀವಿ ನಾವು. ಬೇಡಿ ಆಂಜನೇಯನನ್ನ ದರ್ಶನ ಮಾಡಿಕೊಂಡು ನನಗೆ ಶ್ರೀನಿವಾಸನ ದರ್ಶನ ಆಗಬೇಕು ಅಂತಾದ್ರೆ ಮೊದಲಿಗೆ ನಿನ್ನ ಅನುಗ್ರಹ ಬೇಕು, ನಿನ್ನ ಅನುಗ್ರಹ ಇದ್ರೆ ನಮ್ಮೊಂದು ಜೀವಧಾರಣೆ ಅಂತಾಗೋದು ಅಂತ ಹೇಳಿ. ವಾಯುದೇವರು ಶ್ವಾಸೋಚ್ಛ್ವಾಸ ಕಾರ್ಯ ಮಾಡೋದ್ರಿಂದ ಮುಖ್ಯವಾಗಿ ಅವರನ್ನ ಪ್ರಾಣ ಅಂತ ಕರೆಯೋದು, ಮುಖ್ಯ ಪರಮ ಮುಖ್ಯ ಪ್ರಾಣ ಅಂತ ಭಗವಂತನನ್ನು ಕರೆಯೋದು. ಅಂದರೆ ಆ ಮುಖ್ಯ ಪ್ರಾಣನಿಗೂ ಪ್ರಾಣವನ್ನು ಕೊಟ್ಟವರು ಪರಮ ಮುಖ್ಯ ಪ್ರಾಣ ಅಂದರೆ ಭಗವಂತ, ಮುಖ್ಯ ಪ್ರಾಣ ಅಂತ ಹೇಳಿದ್ರೆ ವಾಯುದೇವರು ಅಂತ ಹೇಳಿ. ಅನಚೇಷ್ಟಾಯಮ್ ಅಂತ ಪ್ರಾಣ ಅಂತ ಹೇಳಿದ್ರೆ ಎಲ್ಲ ತತ್ವಾಭಿಮಾನಿ ದೇವತೆಗಳು ಕೂಡ ಜೀವರಲ್ಲಿ ಚೇಷ್ಟ ಮಾಡೋದ್ರಿಂದ ಅವರಿಗೂ ಪ್ರಾಣ ಅಂತ ಕರೆಯೋದು. ಅದಕ್ಕೆ ಪ್ರಾಣ ಅಂದರೆ ತತ್ವಾಭಿಮಾನಿ ದೇವತೆಗಳು, ಮುಖ್ಯ ಪ್ರಾಣ ಅಂತ ಹೇಳಿದ್ರೆ ವಾಯುದೇವರು, ಪರಮ ಮುಖ್ಯ ಪ್ರಾಣ ಅಂತ ಹೇಳಿದ್ರೆ ಭಗವಂತ. ಈ ರೀತಿಯಲ್ಲಿ ಪ್ರಾಣ ಶಬ್ದ ವಾಚ್ಯತ್ವರಾಗಿ ಭಗವಂತ ಪರಮ ಮುಖ್ಯ ವೃತ್ತಿಯಿಂದ, ಅಮುಖ್ಯ ವೃತ್ತಿಯಿಂದ ವಾಯುದೇವರು, ಅಮುಖ್ಯ ಮುಖ್ಯ ವೃತ್ತಿಯಿಂದ ಉಳಿದ ತತ್ವಾಭಿಮಾನಿ ದೇವತೆಗಳು ಈ ರೀತಿಯಾಗಿ ಕರೆಸಲ್ಪಡೋದು. ಅದನ್ನು ಜಗತ್ತಿಗೆ ಸಾರ್ಲಿಕ್ಕೋಸ್ಕರ ಅವಳು ಜಾಂಬವತಿ ಮುಖ್ಯ ಪ್ರಾಣನ ದರ್ಶನವನ್ನು ಮಾಡ್ತಾಳೆ. ಮಾಡಿ ನೀನು ಶ್ರೀನಿವಾಸನ ದರ್ಶನಕ್ಕೆ ನಿನ್ನ ಅನುಗ್ರಹದಿಂದ ಮಾತ್ರ ಸಾಧ್ಯ ಅಂಥೇಳಿ ನೀನು ಅದನ್ನು ನಿರ್ವಿಘ್ನವಾಗಿ ನೆರವೇರಿಸ್ಕೊಡ್ಬೇಕು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾಳೆ. ನಂತರ ಭೂವರಾಹನ ದರ್ಶನಕ್ಕೆ ಬರ್ತಾಳೆ. ಬೇಡಿ ಆಂಜನೇಯ ಆದ ನಂತರದಲ್ಲಿ ಬರ್ತಾಳೆ. ಅಲ್ಲಿ ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿ ಸ್ನಾನ ಅನ್ನಿಕಾದಿಗಳೇನು ಆ ಜೀವನ ಸ್ವರೂಪ ಯೋಗ್ಯತಾ ಸಾರ ಏನೇನು ಮಾಡ್ಕೋಬೇಕು ಅದನ್ನೆಲ್ಲ ಮಾಡಿಕೊಂಡು ಓಂ ನಮೋ ಭಗವತೆ ಮಹಾವರಾಹಾಯ ಧರಣ್ಯುದ್ಧರಣಾಯ ಸ್ವಾಹ ಅಂತೇಳಿ ಆ ಸ್ತೋತ್ರ ಮಾಡಿ ಅಲ್ಲಿ ಭಗವಂತನಿಗೆ ನಮಸ್ಕಾರ ಮಾಡ್ತಾಳೆ, ವರಾಹ ರೂಪಿ ಭಗವಂತನಿಗೆ. ಆಮೇಲೆ ವ್ಯಾಸರಾಜರು ಪ್ರತಿಷ್ಠೆ ಮಾಡಿರುವಂತಹ ಆಂಜನೇಯ ಇದ್ದಾರೆ, ಅಲ್ಲಿಯೂ ಕೂಡ ನಮಸ್ಕಾರ ಮಾಡಿ ಆ ಮೂಲೆಯಲ್ಲಿ ಸಂಕಲ್ಪಪೂರ್ವಕವಾಗಿ ಸ್ನಾನ ಮಾಡಬೇಕು ಅಂಥೇಳಿ ಹೀಗೆ ಮಲಾಪಕರ್ಷಣ ಸ್ನಾನವನ್ನು ಮಾಡಿ ಆಚಮನಾದಿಗಳನ್ನು ಮಾಡಿ ನಂತರ ಕೃಷ್ಣ ಮಂತ್ರ ಜಪ ಅವರವರ ಯೋಗ್ಯತೆಯಂತೆ ಏನು ಅನ್ಹಿಕ ಮಾಡಬೇಕು ಅದೆಲ್ಲ ಮಾಡಿದ ನಂತರ ಗೋದಾವರಿ ಗಂಗೆ ಕೃಷ್ಣವೇಣಿಗೆ ಆಯಾ ಮಂತ್ರಗಳಿಂದ ಅರ್ಘ್ಯವನ್ನು ಪ್ರದಾನ ಮಾಡಬೇಕು ಅಂತೇಳಿ. ಒಂದು ಪುಷ್ಕರಣಿಗೆ ಹೋದಾಗ ಅಲ್ಲಿ ಇರ್ತಕ್ಕಂಥ ಅಭಿಮಾನಿ ದೇವತೆ ಅವರಿಗಿಂತ ಉತ್ತಮರ ಯಾರಿರ್ತಾರೋ ಅವರಿಗೆ ಮಾತ್ರ ಅರ್ಘ್ಯ ಪ್ರದಾನ, ಅವರಿಗಿಂತ ಕೆಳಗಿನ ದೇವತೆಗಳಿಗೆ ಆ ಪುಷ್ಕರಣಿಯಲ್ಲಿ ಯಾವುದೇ ಒಂದು ಪುಷ್ಕರಣಿ ಸರೋವರಕ್ಕೆ ಹೋಗಿರ್ತೀವಲ್ಲ ಅಲ್ಲಿ ಜಲಾಭಿಮಾನಿ ಯಾರಿರ್ತಾರೋ ಅವರಿಗಿಂತ ಉತ್ತಮರು ಯಾರಿರ್ತಾರೋ ಅವರಿಗೆ ಮಾತ್ರ ಅರ್ಘ್ಯ ಪ್ರದಾನ ಮಾಡಬೇಕು, ಅವರಿಗಿಂತ ಕೆಳಗಿನವರಿಗೆ ಅರ್ಘ್ಯ ಪ್ರದಾನ ಮಾಡೋ ಸಂಭವ ಇಲ್ಲ ಅಂತೇಳಿ ಈ ರೀತಿಯಾಗಿ ಶಾಸ್ತ್ರ ತಿಳಿಸ್ಕೊಡ್ತಾ ಇದೆ. ಅಲ್ಲೆಲ್ಲ ಇದನ್ನ ಮಾಡಿ ಸಂಕಲ್ಪ ಸಮೇತ ಸ್ನಾನ ಮಾಡ್ತಾಳೆ. ಅಲ್ಲಿ ಶ್ರೀ ವೆಂಕಟಾಚಾರ ಸಂಭೂತೆ ಸರ್ವತೀರ್ಥ ಸಮುದ್ಭವೇ ಸ್ವಾಮಿ ಪುಷ್ಕರಣಿ ಖ್ಯಾತೆ ಗೃಹಾಣ ಅರ್ಘ್ಯ ನಮಸ್ತುತೆ ಅಂತೇಳಿ. ಇಲ್ಲಿ ನೀನು ವೆಂಕಟಾಚಲದಲ್ಲಿ ನೀನು ನೆಲೆಸಿದೆಯಲ್ಲ, ನಿನಗೆ ಇದನ್ನು ಅರ್ಘ್ಯವನ್ನು ನಿನ್ನ ಅಂತರ್ಯಾಮಿಯಾಗಿ ಭಗವಂತನಿಗೆ ಸ್ವೀಕಾರ ಮಾಡು ಅಂಥೇಳಿ ಪ್ರಾರ್ಥನೆ ಮಾಡಿ ಅಲ್ಲಿ ಅರ್ಘ್ಯವನ್ನು ಕೊಡಬೇಕು ಅಂಥೇಳಿ ಈ ಥರ ಹೇಳಿ. ಅಲ್ಲಿ ನಿನ್ನೆ ವಾಯುತೀರ್ಥ ಅಂತ ಹೇಳಿದೆ, ಜ್ಞಾನ ಬೇಕು ವಿಶೇಷವಾಗಿ ಅಂತ ಕೇಳಿದ್ರೆ ಅಲ್ಲಿ ಜ್ಞಾನಕ್ಕಾಗಿ ಪ್ರಾರ್ಥನೆ ಮಾಡಬೇಕು ಅಂಥೇಳಿ. ಅವಾಗ ಶ್ರೀನಿವಾಸ ಪ್ರೀತನಾಗ್ತಾನೆ ಅಂಥೇಳಿ. ಅಲ್ಲಿ ಸ್ವಾಮಿ ಪುಷ್ಕರಣಿಯಲ್ಲಿ ಈ ಥರ ಜ್ಞಾನ ಅನುಸಂಧಾನ ಸಹಿತವಾಗಿ ಸಂಕಲ್ಪಪೂರ್ವಕ ಸ್ನಾನ ಮಾಡಿ ಅಲ್ಲಿ ಜಲಾಭಿಮಾನಿಗೂ ಅಲ್ಲಿಗಿಂತ ಉತ್ತಮರಿಗೂ ಎಲ್ಲ ಅರ್ಘ್ಯಗಳನ್ನು ಪ್ರದಾನ ಮಾಡಿದ ನಂತರದಲ್ಲಿ ಆಮೇಲೆ ಯೋಗ್ಯತಾ ಅನ್ನಿಕಾದಿಗಳನ್ನು ಮುಗಿಸ್ಕೊಂಡು ಸತ್ಪಾತ್ರರಿಗೆ ಸಾಲಿಗ್ರಾಮ ದೀಪದಾನ ಇತ್ಯಾದಿಗಳನ್ನು ಕೊಡೋದಲ್ಲಿ ವಿಶೇಷ ಅಂಥೇಳಿ. ಭೂಮಂಡಲ ದಾನ ಮಾಡಿದ ಫಲ ಬರುತ್ತೆ ಈ ರೀತಿಯೆಲ್ಲ ಹೇಳುವಂಥದ್ದು. ಮತ್ತು ಭಾಗವತ ಶ್ರವಣವನ್ನು ಮಾಡಿದರೆ ಮತ್ತು ವಿಶೇಷ ಫಲಪ್ರಾಪ್ತಿ ಅಂತೇಳಿ. ಒಂದು ವೇಳೆ ನಮಗೆ ಸಾಲಿಗ್ರಾಮ ಇದನ್ನು ಅಥವಾ ಭಾಗವತ ಇದನ್ನೆಲ್ಲ ದಾನ ಮಾಡಲಿಕ್ಕೆ ಆಗಲ್ಲ, ಅವಾಗ ಏನು ಮಾಡಬೇಕು ಅಂತ ಕೇಳಿದ್ರೆ ಸಾಲಿಗ್ರಾಮದ ಶಿಲಾದ ಮಹಿಮೆಯನ್ನು ಕೇಳಬೇಕು, ಅಲ್ಲಿರ್ತಕ್ಕಂಥ ವಿಭೂತಿ ರೂಪವನ್ನು ಚಿಂತನೆ ಮಾಡಬೇಕು, ಭಾಗವತದ ಕೆಲವು ಶ್ಲೋಕಗಳನ್ನಾದರೂ ಸ್ಮರಣೆಗೆ ತಂದುಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಈ ರೀತಿ ಜೀವನ ಯೋಗ್ಯತಾನುಸಾರ ಈ ರೀತಿಯೆಲ್ಲ ಪ್ರಯತ್ನ ಮಾಡಿ ಆ ಎಲ್ಲ ಮಾಡಿರ್ತಕ್ಕಂಥ ಕರ್ಮಗಳನ್ನು ಕೂಡ ಭಗವಂತನಲ್ಲಿ ಸಮರ್ಪಣೆ ಮಾಡಿ ನಂತರ ಅದು ಶ್ರೀನಿವಾಸನ ಗರ್ಭಗುಡಿ ಹೋಗುವಂಥದ್ದು. ಅಲ್ಲಿರ್ತಕ್ಕಂಥ ದ್ವಾರಪಾಲಕರು ಚಂಡ ಪ್ರಚಂಡ ನಂದ ಸುನಂದ ಕುಮುದ ಕುಮುದಾಕ್ಷ ಜಯ ವಿಜಯ ಅವರಿಗೆಲ್ಲ ಅವರ ಅಂತರ್ಯಾಮಿಯಾಗಿ ಭಗವಂತನಿಗೆ ನಮಸ್ಕಾರ ಮಾಡಿ ಆಮೇಲೆ ಶ್ರೀನಿವಾಸನ ದರ್ಶನವನ್ನು ಮಾಡಬೇಕು ಅಂಥೇಳಿ. ದ್ವಾರಪಾಲಕರಿಗೂ ಮನಸ್ಸಿನಲ್ಲೇ ವಂದನಾದಿಗಳನ್ನು ಮಾಡಿ ನಂತರದಲ್ಲಿ ಭಗವಂತನ ದರ್ಶನ ಮಾಡಬೇಕು. ಜಾಂಬವತಿ ದೇವಿ ಈ ರೀತಿಯಲ್ಲಿ ಮಾಡಿದ್ಲು ಅಂಥೇಳಿ. ಹೀಗೆ ತಾರತಮ್ಯದಿಂದ ವಾಯುದೇವರು ನೋಡಿದ್ದಾಯಿತು, ಆಮೇಲೆ ಪುಷ್ಕರಣಿ ಅಭಿಮಾನಿ ದೇವತೆ ಅಲ್ಲಿ ಸ್ನಾನ ಅನ್ನಿಕೆ ಆಯಿತು, ಪರಮಾತ್ಮನ ಆಜ್ಞೆಯಂತೆ ವರಾಹನ ದರ್ಶನ ಆಯಿತು, ಆ ನಂತರದಲ್ಲಿ ಶ್ರೀನಿವಾಸನ ದರ್ಶನ. ಹೀಗೆ ವಿಧಿ ಏನಿದೆ, ಯಾತ್ರಾ ವಿಧಿ ಅನ್ನೋದೇನಿದೆ ಆ ರೀತಿ ಪರಿಪೂರ್ಣವಾಗಿ ಮಾಡಿದ್ರಿಂದ ಶ್ರೀನಿವಾಸ ಇವಳ ಭಕ್ತಿಗೆ ಮೆಚ್ಚಿ ತಾನು ಅವಳಿಗೆ ದರ್ಶನ ಕೊಡ್ತಾನೆ ಈ ರೀತಿಯಾಗಿ ಪುರಾಣಗಳೆಲ್ಲ ಉಲ್ಲೇಖ ಮಾಡ್ತಿದೆ. ಆಮೇಲೆ ಬೆಟ್ಟದ ಗುಡಿಯ ವಾಯುವ್ಯ ದಿಕ್ಕಿನಲ್ಲಿ 5 ಕಿಲೋಮೀಟರ್ ದೂರ ಹೋದರೆ ಕುಮಾರಧಾರ ಅನ್ನೋ ತೀರ್ಥ ಇದೆ, 7 ಮೈಲು ದೂರ ಹೋದರೆ ತುಂಬುರು ತೀರ್ಥ, 2 ಮೈಲು ದೂರ ಹೋದರೆ ಆಕಾಶಗಂಗೆ, 2.5 ಮೈಲು ದೂರ ಹೋದರೆ ಪಾಪ ವಿನಾಶಿನಿ ಅಂತ ಹೀಗೆಲ್ಲ ಪ್ರಸಿದ್ಧವಾದ ತೀರ್ಥಗಳೆಲ್ಲ ಇದೆ. ಅವುಗಳ ದರ್ಶನಗಳನ್ನು ಸ್ನಾನಾದಿಗಳನ್ನು ಅವಶ್ಯವಾಗಿ ಮಾಡಲೇಬೇಕು ಅಂತೇಳಿ ಶಾಸ್ತ್ರ ತಿಳಿಸ್ತಾ ಇದೆ. ಪುನಃ ಬೇಡಿ ಆಂಜನೇಯ ವಾಪಸ್ ಬರೋ ಕಾಲಕ್ಕೆ ಶ್ರೀನಿವಾಸರ ದರ್ಶನ ಆಯಿತು, ಪುನಃ ವಾಪಸ್ ಬರೋ ಕಾಲಕ್ಕೆ ಮತ್ತೆ ಬೇಡಿ ಆಂಜನೇಯನನ್ನು ತಪ್ಪದೇ ದರ್ಶನ ಮಾಡಬೇಕು ಅಂತ. ಇದುವರೆಗೆ ಶ್ರೀನಿವಾಸನ ದರ್ಶನ ಆಗಬೇಕು ಅಂತಾದಾಗ ಪ್ರಾಣಾಧಾರಕರಾಗಿ ವಾಯುದೇವರು ನಮ್ಮನ್ನು ಕಾಪಾಡಿ ಇಲ್ಲಿ ತನಕ ಕರ್ಕೊಂಡು ಬಂದಿದ್ರು. ಕೃತಜ್ಞತಾಪೂರ್ವಕವಾಗಿ ಇದುವರೆಗೆ ದರ್ಶನಾದಿಗಳನ್ನು ಏನು ಮಾಡಿದೀವೋ, ಸ್ತೋತ್ರಾದಿಗಳನ್ನು, ಶ್ರವಣಾದಿಗಳನ್ನು, ಏನೆಲ್ಲ ಉತ್ಕೃಷ್ಟವಾದ ಕರ್ಮಗಳನ್ನು ಪರಮಾತ್ಮನ ಪೂಜಾ ರೂಪವಾಗಿ ಮಾಡಿದೀವಲ್ಲ, ಅದೆಲ್ಲವೂ ಕೂಡ ಗುರು ಮುಖಾಂತರ ಹರಿಗೆ ಸಮರ್ಪಣೆ ಆಗಬೇಕು ಅಂತ ತಸ್ಮಿನ್ನಪೋ ಮಾತರಿಶ್ವಾ ದದಾತಿ ಅಂತ ಶ್ರುತಿ ಹೇಳ್ತಾ ಇದೆ. ಅದಕ್ಕೆ ಆ ಎಲ್ಲ ಕರ್ಮಗಳನ್ನು, ಆಪ ಅಂದರೆ ನೀರು ಅಂತೀವಿ, ಶಾಸ್ತ್ರದಲ್ಲಿ ಕರ್ಮಗಳನ್ನು ನೀರಿಗೆ ಹೋಲಿಸಿರುವಂಥದ್ದು. ಅದರಿಂದ ತಸ್ಮಿನ್ನಪ್ಪೋ ಮಾತರಿಶ್ವಾ ದದಾತಿ, ವಾಯುದೇವರೇ ಭಗವಂತರಿಗೆ ಕರ್ಮಗಳನ್ನು ಸಮರ್ಪಣೆ ಮಾಡೋದು, ನೇರವಾಗಿ ಜೀವನಿಗೆ ಕರ್ಮಗಳನ್ನು ಸಮರ್ಪಣೆ ಮಾಡುವಂಥ ಅಧಿಕಾರ ಇಲ್ಲ ಅಂತ ಶಾಸ್ತ್ರ ತಿಳಿಸ್ಕೊಡ್ತಾ ಇದೆ. ಅದನ್ನು ಜಗತ್ತಿಗೆ ತಿಳಿಸಲಿಕ್ಕೋಸ್ಕರ ಮತ್ತೆ ಬೇಡಿ ಆಂಜನೇಯನ ದರ್ಶನವನ್ನು ವಿಶೇಷವಾಗಿ ಅಗತ್ಯವಾಗಿ ಮಾಡಲೇಬೇಕಾದ ಕರ್ತವ್ಯ ಅಂತೇಳಿ ಜಾಂಬವತಿ ದೇವಿ ತಾನು ಮಾಡಿದ್ದನ್ನು ಪುರಾಣಗಳ ಮೂಲಕ ಜಗತ್ತಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅಲ್ಲಿ ಮಾಡೋದ್ರ ಜೊತೆಗೆ ಆ ಭಗವಂತನಲ್ಲಿ ವಾಯುದೇವರಲ್ಲಿ ಏನು ಕೇಳಬೇಕು ಅಂದರೆ, ಪುನರ್ದರ್ಶನ ಪ್ರಾಪ್ತಿರಸ್ತು ಇತಿ ಅನುಗುಣಾತು ಅಂತ ಪ್ರಾರ್ಥನೆ ಮಾಡಬೇಕು ಅಂತ. ಮತ್ತೆ ಇಂಥ ಸತ್ಪಾತ್ರರ ಜೊತೆಗೆ ಜ್ಞಾನ ಅನುಸಂಧಾನ ಸಹಿತವಾಗಿ ಮತ್ತೊಮ್ಮೆ ಶ್ರೀನಿವಾಸನ ದರ್ಶನ ಆಗುವಂತೆ ನೀನು ನನ್ನನ್ನು ಅನುಗ್ರಹಿಸು ಅಂತೇಳಿ ಪುನಃ ಅವನನ್ನು ಬೇಡಿ ವಾಪಸ್ ಅಲ್ಲಿಂದ ಬರಬೇಕು. ಪರಮಾತ್ಮನನ್ನು ಪ್ರಾರ್ಥಿಸಿ ವಾಯುದೇವರನ್ನು ಅವರ ಅಂತರ್ಯಾಮಿಯಾಗಿ ಭಗವಂತನನ್ನು ಸ್ತೋತ್ರ ಮಾಡಿ ಪುನಃ ಮತ್ತೆ ಬರ್ತೀವಿ ಅನ್ನೋ ಲೆಕ್ಕಾಚಾರದಲ್ಲೇ ವಾಪಸ್ ಬರಬೇಕು ಅಂತೇಳಿ ಈ ರೀತಿಯಾಗಿ ಜಾಂಬವತಿ ದೇವಿ ಪ್ರಾರ್ಥನೆ ಮಾಡಿದ್ದು ಅಂತ ತಿಳಿಸ್ಕೊಡ್ತಾಳೆ. ಈ ಮಧ್ಯೆ ಆಗ ಶ್ರೀನಿವಾಸನ ದರ್ಶನ ಆದಮೇಲೆ ಬಕುಲಾವತಿ ದರ್ಶನ, ಯೋಗ ನರಸಿಂಹನ ದರ್ಶನ, ಇದೆಲ್ಲವನ್ನು ಕೂಡ ಅಗತ್ಯವಾಗಿ ಮಾಡಲೇಬೇಕು ಅನ್ನೋದನ್ನು ಶಾಸ್ತ್ರಕಾರರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮುಂದೆ ತೀರ್ಥಗಳ ವಿವರ ಹೇಳೋದಾದರೆ, ತಿರುಮಲದಲ್ಲಿ 66 ಕೋಟಿ ಮಹಾತೀರ್ಥಗಳಿದ್ದು ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ಪುಣ್ಯದಾಯಕಗಳಾಗಿವೆ ಅಂತ. ಇವುಗಳಲ್ಲಿ 1000 ತೀರ್ಥಗಳು ಪ್ರಧಾನ ಅಂಥೇಳಿ, ಅವೆಲ್ಲ ಸದ್ಧರ್ಮದಲ್ಲಿ ಆಸಕ್ತಿಯನ್ನು ಹುಟ್ಟಿಸುತ್ತೆ ಅಂಥೇಳಿ. ಆ 1000 ತೀರ್ಥಗಳು ಎಲ್ಲಿದೆ ಅಂತ ನೋಡಲಿಕ್ಕಾಗದೇ ಇದ್ರೂ ಕೂಡ ಪುರಾಣಗಳ ಮೂಲಕ ಆಯಾ ತೀರ್ಥಗಳ ಮಹಿಮೆಯನ್ನು ಶ್ರವಣ ಮಾಡೋದ್ರಿಂದನೇ ಸದ್ಧರ್ಮಗಳಲ್ಲಿ ಸತ್ಕರ್ಮಗಳಲ್ಲಿ ಪ್ರವೃತ್ತಿ ಹುಟ್ಟಲಿಕ್ಕೆ ಏನು ಬೇಕೋ ಆ ರೀತಿ ಅನುಗ್ರಹ ಆಗ್ತಾ ಇದೆ. ಅವುಗಳಲ್ಲಿ 108 ತೀರ್ಥಗಳು ಯಥಾರ್ಥ ಜ್ಞಾನವನ್ನು ತಂದುಕೊಡ್ತದೆ ಅಂಥೇಳಿ. ಮಿಶ್ರ ಜ್ಞಾನ ಮಿಥ್ಯ ಜ್ಞಾನ ಹೋಗಿ ನಿಶ್ಚಯ ಜ್ಞಾನ ಬರಬೇಕು ಅಂತಾದರೆ ಆ ಕನಿಷ್ಠ 108 ತೀರ್ಥಗಳ ಸ್ಮರಣೆನಾದರೂ ಆಗಲೇಬೇಕು ಅಂತೇಳಿ. ಅವುಗಳಲ್ಲಿ 66 ತೀರ್ಥಗಳು ಭಕ್ತಿ ವೈರಾಗ್ಯಗಳನ್ನು ತಂದುಕೊಡ್ತಾ ಇದೆ ವಿಶೇಷವಾಗಿ ಅಂತೇಳಿ ಉಲ್ಲೇಖ ಮಾಡ್ತಾರೆ. ಅವುಗಳಲ್ಲಿ ಅಷ್ಟು ಮಾಡಲಿಕ್ಕಾಗಲ್ಲ, 66 ಅಂದ್ರೂ ನಮಗಾಗಲ್ಲ ಅಂತಂದರೆ ಕನಿಷ್ಠ 7 ತೀರ್ಥಗಳಾದರೂ ಮುಕ್ತಿಯನ್ನು ನೀಡುವಂಥವು, ಪರಮ ಮುಖ್ಯ ವೃತ್ತಿಯಿಂದ ಮೋಕ್ಷವನ್ನೇ ಪ್ರದಾನ ಮಾಡ್ತಾವೆ. ಅವುಗಳಲ್ಲಿ ಜ್ಞಾನ ಅನುಸಂಧಾನ ಸಹಿತವಾಗಿ ಸ್ನಾನಾದಿಗಳನ್ನು ಮಾನ್ಯಕಾದಿಗಳನ್ನು ಮಾಡಿದ್ರೆ ಮೋಕ್ಷವನ್ನೇ ಪ್ರದಾನ ಮಾಡ್ತಾ ಇದೆ. ಅದಕ್ಕೆ ಕನಿಷ್ಠ ಆ 7 ತೀರ್ಥಗಳ ಮಹಿಮೆಗಳನ್ನಾದರೂ ಶ್ರವಣ ಮಾಡಲೇಬೇಕು, ಆವಾಗ ಆ ತೀರ್ಥಯಾತ್ರ ಮಾಡಿದ ಫಲ ಬರ್ತಾ ಇದೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಅಲ್ಲಿ ಕೃಷ್ಣ ತೀರ್ಥ ಅಂಥೇಳಿ ಯಾವ್ಯಾವ ತೀರ್ಥದಲ್ಲಿ ಯಾವ್ಯಾವ ಕಾಲದಲ್ಲಿ ಸ್ನಾನ ಇತ್ಯಾದಿಗಳನ್ನು ತರ್ಪಣಾದಿಗಳನ್ನು ಈ ಥರ ಮಾಡೋದ್ರಿಂದ ಪುಣ್ಯ ಬರ್ತಾ ಇದೆ ಅನ್ನೋದನ್ನು ಕೆಲವು ತೀರ್ಥಗಳಿಗೆ ಕೆಲವು ಪ್ರಶಸ್ತವಾದ ಮುಹೂರ್ತಗಳನ್ನು ಹೇಳ್ತಾರಲ್ಲಿ. ಕೃಷ್ಣ ತೀರ್ಥ ಅಂದರೆ ಮಕರ ರಾಶಿಯಲ್ಲಿ ಸೂರ್ಯನಿರುವಾಗ ಹುಣ್ಣಿಮೆಯಂತಹ ಪರ್ವ ಕಾಲದಲ್ಲಿ ಸ್ನಾನ ಮಾಡಿದರೆ ಸರ್ವ ಪಾಪದಿಂದ ವಿನಿರ್ಮುಕ್ತನಾಗುವನು ಅಂಥೇಳಿ. ಇನ್ನು ಕುಮಾರಧಾರ ತೀರ್ಥಕ್ಕೆ ಕುಂಭ ಮಾಸದ ಪೌರ್ಣಿಮೆ ದಿವಸ ಮಗ ನಕ್ಷತ್ರ ಇರಬೇಕಾದ್ರೆ ಕುಮಾರಧಾರಿಯಲ್ಲಿ ಸರ್ವ ತೀರ್ಥಗಳ ಸನ್ನಿಧಾನ ಇರುತ್ತೆ. ಆವಾಗ ವಿಶೇಷವಾಗಿ ಜ್ಞಾನ ಅನುಸಂಧಾನ ಸಹಿತವಾಗಿ ಸ್ನಾನಾದಿಗಳನ್ನು ಮಾಡಿದರೆ ರಾಜಸೂಯಾಗ ಮಾಡಿದ ಫಲದ ಜೊತೆಗೆ ಮುಕ್ತಿನೇ ಕೊನೆಗೆ ಪ್ರಾಪ್ತಿ ಆಗ್ತಾ ಇದೆ ಅಂತೇಳಿ. ಈ ರೀತಿಯಾಗಿ ಆ ಕುಮಾರಧಾರ ತೀರ್ಥದಲ್ಲಿ ಸ್ಕಂದ ಷಣ್ಮುಖ ಅಂತ ಏನು ಹೇಳ್ತೀವಿ ಅವನು ನಿತ್ಯದಲ್ಲೂ ಕೂಡ ಶ್ರೀನಿವಾಸನನ್ನು ಸೇವಾ ಮಾಡಿಕೊಂಡು ಅಲ್ಲಿ ವಾಸವಾಗಿರ್ತಾನೆ ಅಂತೇಳಿ. ಹೀಗೆ ಇನ್ನು ಮುಕ್ತಿಯನ್ನು ನೀಡಬಲ್ಲ 7 ತೀರ್ಥಗಳು ಯಾವುದು ಅಂತ ಕೇಳಿದ್ರೆ ಸ್ವಾಮಿ ಪುಷ್ಕರಣಿ ಅಂತೇಳಿ. ಆ ಸ್ವಾಮಿ ಪುಷ್ಕರಣಿ ಏನು ಅಂದರೆ ಧನುರ್ಮಾಸ ಶುಕ್ಲ ದ್ವಾದಶಿ ಮುಕ್ಕೋಟಿ ದ್ವಾದಶಿ ಅಂತ ಹೇಳ್ತೀವಿ. ಅವಾಗ ಅಲ್ಲಿ ಸಮಸ್ತ ತೀರ್ಥಗಳ ಸನ್ನಿಧಾನ ಬಂದಿರೋದಲ್ಲಿ ಆ ಸ್ವಾಮಿ ಪುಷ್ಕರಣಿಯಲ್ಲಿ ನೆಲೆಸಿರ್ತಾರೆ ಎಲ್ಲ ದೇವಾನುದೇವತೆಗಳು ಕೂಡ ಬಂದಿರ್ತಾರೆ. ಅಂದು ಅಲ್ಲಿ ಸ್ನಾನ ಮಾಡಿದವರಿಗೆ 66 ಕೋಟಿ ತೀರ್ಥಗಳೇನು ಹೇಳಿದ್ವಿ 66 ಕೋಟಿ ತೀರ್ಥಗಳಲ್ಲಿ ಸ್ನಾನಾದಿಗಳನ್ನು ಮಾಡಿದರೆ ಪರ್ವಕಾಲಗಳಲ್ಲಿ ಏನು ಫಲ ಬರ್ತಾ ಇದೆಯೋ ಆ ಫಲ ಮುಕ್ಕೋಟಿ ದ್ವಾದಶಿ ಇದ್ದರೆ ಸ್ವಾಮಿ ಪುಷ್ಕರಣಿಯಲ್ಲಿ ಮಾಡಿದರೆ ಆ ಫಲ ಬರ್ತಾ ಇದೆ ಅದರಿಂದ ಮಾಡಬೇಕು. ಅಲ್ಲಿ ವಿಶೇಷವಾಗಿ ಸಾಲಿಗ್ರಾಮ ದಾನ, ಭೂದಾನ, ದೀಪದಾನ, ಗೋದಾನ ಇದನ್ನೆಲ್ಲ ವಿಶೇಷವಾಗಿ ಮಾಡೋದ್ರಿಂದ ಅಧಿಕ ಫಲ ಅಂತ ತಿಳಿಸ್ಕೊಡ್ತಾರೆ. ಈ ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿ ಏನು ಅಂದರೆ ಜ್ಞಾನ ಅನುಸಂಧಾನ ಸಹಿತವಾಗಿ ಸ್ನಾನ ಮಾಡಿದರೆ ಭ್ರೂಣಹತ್ಯೆ ಅಂತ ಮಹಾಪಾಪ, ಬ್ರಹ್ಮಹತ್ಯೆ, ಭ್ರೂಣಹತ್ಯೆ ಈ ಥರ ಎಲ್ಲ ಮಹಾಪಾಪಗಳು ಕೂಡ ಎಲ್ಲವೂ ನಾಶ ಆಗ್ತಾ ಇದೆ, ಇನ್ನು ಇಷ್ಟಾರ್ಥ ಸಿದ್ಧಿ ಆಗ್ತಾ ಇದೆ ಅಂಥೇಳಿ. ಇಷ್ಟಾರ್ಥ ಅಂದ್ರೆ ಏನು, ಯಾವುದೋ ಲೌಕಿಕವಾದದ್ದಲ್ಲ, ಮೋಕ್ಷವೇ ಎಲ್ಲರೂ ಕೂಡ ಎಲ್ಲ ನಿಷ್ಕಾಮಕರ್ಮ ಸಕಾಮಕರ್ಮ ಮಾಡಬಾರದು ಅಂತ ಹೇಳಿದ್ವಿ. ಮೋಕ್ಷವನ್ನು ಅಪೇಕ್ಷೆ ಮಾಡಿದರೆ ಅದು ಸಕಾಮಕರ್ಮದ ವ್ಯಾಪ್ತಿಗೆ ಬರುತ್ತಾ ಅಂದರೆ ಇಲ್ಲ, ಅದು ನಿಷ್ಕಾಮಕರ್ಮದ ವ್ಯಾಪ್ತಿಗೆ ಬರುತ್ತೆ. ಮೋಕ್ಷವನ್ನು ಅಪೇಕ್ಷಿಸದೆ ಕರ್ಮ ಮಾಡಿರಿ ಅಂತಾದರೆ ಯಾರು ಕರ್ಮದಲ್ಲಿ ಪ್ರವೃತ್ತಿನೇ ಹುಟ್ಟಲ್ಲ. ಮೋಕ್ಷ ಶಾಶ್ವತ ಸುಖ ನಚ ಪುನರಾವರ್ತತೆ ಅಂತ ಅದರ ಲಕ್ಷಣ ಹೇಳಿದ್ವಿ. ಅದರ ಅಪೇಕ್ಷೆ ಇಟ್ಟುಕೊಂಡು ಕರ್ಮ ಮಾಡಿದರೆ ಅದು ನಿಷ್ಕಾಮ ವ್ಯಾಪ್ತಿಗೆ ಬರ್ತಾ ಇದೆ ಹೊರತು ಸಕಾಮ ವ್ಯಾಪ್ತಿಗೆ ಎಂದೂ ಬರಲ್ಲ. ಹೀಗೆ ಮಾಡಿದರೆ ಏನು ಅಂತ ಕೇಳಿದ್ರೆ 7 ಜನ್ಮಗಳಲ್ಲಿ ಮಾಡಿದ ಪಾಪಗಳೆಲ್ಲವೂ ಕೂಡ ಪರಿಹಾರ ಆಗ್ತಾ ಇದೆ ಅಂತ. ಜ್ಞಾನ ಅನುಸಂಧಾನ ಸಹಿತವಾಗಿ ಶುದ್ಧವಾಗಿ ಯಾತ್ರೆಯನ್ನು ಮಾಡಬೇಕು ಅಂತೇಳಿ ಪರಾನ್ನ ವರ್ಜನ ಈ ರೀತಿಯೆಲ್ಲ ಹೇಳಿದ್ವಲ್ಲ, ಆ ಎಲ್ಲ ನಿಯಮಗಳನ್ನು ಜೊತೆಗೆ ಪಾತ್ರರ ಸಂಗಡ ಹೋಗಿ ಆ ತೀರ್ಥಯಾತ್ರಾ ಮಹಿಮೆಯನ್ನು ಶ್ರವಣಾದಿಗಳನ್ನು ಮಾಡೋದ್ರ ಮೂಲಕ ಇಷ್ಟೆಲ್ಲ ಮಾಡಿದರೆ 7 ಜನ್ಮಗಳಲ್ಲಿ ಮಾಡಿದ ಅಸಂಖ್ಯಾತ ಪಾಪಗಳೆಲ್ಲ ಕೂಡ ನಿರ್ಮೂಲನ ಆಗ್ತಾ ಇದೆ ಅಂತ. ಮುಂದೆ ಆಕಾಶಗಂಗಾ, ಅಲ್ಲಿ ಸೂರ್ಯನ ಮೇಷರಾಶಿಗೆ ಬರುವಾಗ ಚಿತ್ತಾರಕ್ಷತ್ರಯುಕ್ತವಾದ ಪೂರ್ಣಿಮೆ, ಈ ಕಾಲದಲ್ಲಿ ಜ್ಞಾನ ಅನುಸಂಧಾನ ಸಹಿತವಾಗಿ ಸ್ನಾನವನ್ನು ಮಾಡಿದರೆ 100 ಯಾಗಗಳನ್ನು ಮಾಡಿ ಒಂದು ಅವಭೃತ ಸ್ನಾನ ಮಾಡಿದರೆ ಏನು ಫಲ ಬರ್ತಾ ಇದೆಯೋ ಅಂಥ ಫಲ ಬರ್ತಾ ಇದೆ ಅಂತೇಳಿ ಶಾಸ್ತ್ರಕಾರ ತಿಳಿಸ್ಕೊಡ್ತಾರೆ. ಮುಂದೆ ಪಾಪವಿನಾಶಿನಿ ತೀರ್ಥ ಅಂತ, ಅಲ್ಲಿ ಆಶ್ವಿಜ ಶುಕ್ಲ ಸಪ್ತಮಿ ಉತ್ತರಾಷಾಢ ನಕ್ಷತ್ರ ಭಾನುವಾರ ಬಂದರಂತೂ ಮತ್ತು ವಿಶೇಷ. ಅಲ್ಲಿ ಸ್ನಾನ ಮಾಡಿದರೆ ಪುರುಷನ 100 ಕೋಟಿ ಜನ್ಮ, ಈ ಹಿಂದೆ ಅಸಂಖ್ಯಾತ ಜನ್ಮಗಳಲ್ಲಿ ಅಸಂಖ್ಯಾತ ಪಾಪಗಳನ್ನು ಮಾಡಿರ್ತೀವಿ ಆ ಎಲ್ಲ ಪಾಪಗಳು ಕೂಡ ನಾಶ ಆಗ್ತಾ ಇದೆ ಅಂಥೇಳಿ. ಅದರಲ್ಲೂ ಇನ್ನೂ ಒಂದು ಹೇಳ್ತಾರೆ, ಉತ್ತರ ಭಾದ್ರ ನಕ್ಷತ್ರ ಇದ್ದು ದ್ವಾದಶಿ ದಿನ ಸ್ನಾನ ಮಾಡಿದರೂ ಕೂಡ ಅದೇ ರೀತಿಯಾದ ಹೆಚ್ಚಿನ ಫಲ ಬರ್ತಾ ಇದೆ, ಈ ರೀತಿಯಾಗಿ ನಮಗೆ ಪುರಾಣಗಳು ತಿಳಿಸ್ಕೊಡ್ತಾ ಇದೆ. ಇನ್ನು ಪಾಂಡುತೀರ್ಥ, ಸೂರ್ಯನು ವೃಷಭ ರಾಶಿಯಲ್ಲಿ ಇರುವಾಗ ವೈಶಾಖ ಕೃಷ್ಣ ದ್ವಾದಶಿ ಅಥವಾ ಜ್ಯೇಷ್ಠ ಶುಕ್ಲ ಏಕಾದಶಿ ದ್ವಾದಶಿ ಅಲ್ಲಿ ಸ್ನಾನ ಮಾಡಿದ್ರೆ 3 ಲೋಕಗಳಲ್ಲಿರುವ ಸಮಸ್ತ ತೀರ್ಥಗಳಲ್ಲಿ ಸ್ನಾನ ಮಾಡಿದ್ರೆ ಏನು ಫಲ ಬರ್ತಿದೆಯೋ ಆ ಫಲ ಬರ್ತದೆ. ಮಂಗಳವಾರ ಆ ದಿನ ಇದ್ರಂತೂ ಮತ್ತಷ್ಟು ವಿಶೇಷ ಅಂತೇಳಿ ಆ ತೀರ್ಥದ ಮಹಿಮೆಯನ್ನು ಹೇಳ್ತಾರೆ. ಮುಂದೆ ತುಂಬೂರು ತೀರ್ಥ, ಚೈತ್ರ ಮಾಸದ ಉತ್ತರ ಫಾಲ್ಗುಣ ನಕ್ಷತ್ರ ಹುಣ್ಣಿಮೆ ದಿನದಂದು ಸಮರ್ಥ ಎಲ್ಲ ಸಮಸ್ತ ತೀರ್ಥಗಳ ಸನ್ನಿಧಾನವೂ ಕೂಡ ಅಲ್ಲಿರ್ತಾ ಇದೆ. ಅಂದು ಮಧ್ಯಾಹ್ನ ಸ್ನಾನ ಮಾಡುವ ಪುರುಷನಿಗೆ ಪುನರ್ಜನ್ಮನೇ ಇಲ್ಲ ಅಂತ, ಅಂದರೆ ಒಂದು ಸಲ ಸ್ನಾನ ಮಾಡಿದ್ರೆ ಪುನರ್ಜನ್ಮ ಇಲ್ಲ ಅಂತಲ್ಲ, ಜ್ಞಾನ ಅನುಸಂಧಾನ ಸಹಿತವಾಗಿ ನಂತರ ತತ್ವಜ್ಞಾನ ಪ್ರಾಪ್ತಿಯಾಗಿ ಆಮೇಲೆ ಮೋಕ್ಷವನ್ನೇ ಹೊಂದುತ್ತಾನಾದ್ರಿಂದ ಪುನರ್ಜನ್ಮ ಇಲ್ಲ ಅಂತ, ಅನಚ ಪುನರಾವರ್ತತೆ ಈ ರೀತಿಯಾಗಿ ಪರಂಪರೆಯಲ್ಲಿ ಮೋಕ್ಷಾನಂತರದಲ್ಲಿ ಪುನರ್ಜನ್ಮ ರಾಹಿತ್ಯ ಅನ್ನೋದು ಉಂಟಾಗೋದು, ಈ ರೀತಿ ಎಲ್ಲ ಫಲಗಳು ಸಿಗ್ತಾ ಇದೆ ಅಂತ. ಇನ್ನು ಕಪಿಲ ತೀರ್ಥ, ಅದು ಬೆಟ್ಟದ ಕೆಳಗೆ ಇರುವಂಥದ್ದು, ಕಾರ್ತೀಕ ಮಾಸದ ಹುಣ್ಣಿಮೆ ದಿವಸ ಮಧ್ಯಾಹ್ನ ಕಾಲದಲ್ಲಿ 3 ಲೋಕಗಳಲ್ಲಿ ಇರುವಂಥ ಎಲ್ಲ ತೀರ್ಥಗಳ ಸನ್ನಿಧಾನವೂ ಕೂಡ ವಿಶೇಷವಾಗಿ ಅಲ್ಲಿರುತ್ತೆ, ಆಗ ಸ್ನಾನ ಮಾಡುವುದು ಮತ್ತಷ್ಟು ವಿಶೇಷ ಅಂಥೇಳಿ. ಪದ್ಮ ಸರೋವರ, ಅಲ್ಲಿ ಭೃಗು ಋಷಿ ಪಾದತಾಡನ ಮಾಡಿರ್ತಲ್ಲ ಭಗವಂತನಿಗೆ, ಆ ಸಂದರ್ಭದಲ್ಲಿ ಲಕ್ಷ್ಮೀದೇವಿ ಕೋಪ ಮಾಡಿಕೊಂಡು ನಾನು ಕರವೀರಪುರಕ್ಕೆ ಹೋಗ್ತೀನಿ ಅಂತ ಹೊರಟು ಹೋಗ್ತಾಳಲ್ಲ, ಆವಾಗ ಕಪಿಲ ಋಷಿಗಳಿಂದ ಪೂಜಿತಳಾಗಿ ಸ್ವಲ್ಪ ಕಾಲ ಅಲ್ಲಿ ನೆಲೆಸಿರ್ತಾಳೆ ಅವಳು. ಭಗವಂತ ಅವಳನ್ನು ಹುಡುಕುವಂತೆ ನಟನೆ ಮಾಡ್ತಾ 56 ದೇಶಗಳೆಲ್ಲ ಸುತ್ತಾಡಿ ಬರ್ತಾನೆ. ಪರಮಾತ್ಮ ಅವಳನ್ನು ಹುಡುಕಬೇಕಾಗಿಲ್ಲ, ಮೊದಲಿಗೆ ವಿಯೋಗಾದಿಗಳೇ ಇಲ್ಲ, ಎರಡನೇದು ಹುಡುಕ ಪ್ರಶ್ನೆನೇ ಇಲ್ಲ. ಅನಾಲೋಚನೆಯ ಸರ್ವ ವಿಷಯಕ ಜ್ಞಾನ ಈಶ್ವರ ಜ್ಞಾನಂ, ಆದರೆ ಲೋಕಕ್ಕೆ ತಿಳಿಸಬೇಕಲ್ಲ ಪದ್ಮ ಸರೋವರದ ಮಹಾತ್ಮೆ ಏನು, ಇದೆಲ್ಲ ಘಟನೆಗಳು ನಡಿಬೇಕು ಅಂತಂದರೆ ಮರ್ತ್ಯಾವತಾರ ಸ್ಪೃಹ ಮರ್ತ್ಯ ಶಿಕ್ಷಣಂ ಅಂತ, ಮನುಷ್ಯನಂತೆ ಅವತಾರ ಎತ್ತಿದಾಗ ಮನುಷ್ಯರಿಗೆ ಶಿಕ್ಷಣ ಕೊಡಲಿಕ್ಕೋಸ್ಕರ ಲೋಕ ವಿಡಂಬನೆಗಾಗಿ ಈ ಎಲ್ಲ ಕಾರ್ಯಗಳನ್ನು ಮಾಡುವಂಥದ್ದು. ಎಲ್ಲ ಸಾತ್ವಿಕರು ಎಲ್ಲ ಜ್ಞಾನಿಗಳೇನು ಅಂತ ಕೇಳಿದ್ರೆ ಇದೆಲ್ಲ ಲೋಕ ವಿಡಂಬನೆಗಾಗಿ ಮಾಡಿದ್ದು ಅಂತೇಳಿ ಇನ್ನೂ ಹೆಚ್ಚಿನ ಅಧಿಕ ತತ್ವ ಜ್ಞಾನವನ್ನು ಪಡ್ಕೋತಾರೆ. ಸಂಶಯ ಜ್ಞಾನ ಇರೋರು ಪೂರ ಇದಮದೋ ಜ್ಞಾನ, ಇದ್ಲ ಹೌದು ಅಂತಲೂ ಅಲ್ಲ ಅಲ್ಲ ಅಂತಲೂ ಅಲ್ಲ, ಹೀಗೆ ಸಂಶಯ ಜ್ಞಾನದಿಂದನೇ ಇರ್ತಾರೆ. ಅಜ್ಞಾನಿಗಳಾದರೆ ಭಗವಂತನು ಹೆಂಡತಿಯನ್ನು ಕಳ್ಕೊಂಡು ಎಲ್ಲರಂತೆ ದುಃಖಿಸ್ದ, ಅವನು ಹುಡುಕದ, ಅವನೆಲ್ಲ ಇಷ್ಟೆಲ್ಲ ಪಾಡುಪಟ್ಟ, ರಾಮಾವತಾರದಲ್ಲೆಲ್ಲ ಕೇಳ್ತೀವಲ್ಲ, ಈ ರೀತಿ ಅನ್ಯತಾ ಜ್ಞಾನದಿಂದ ಉಪಾಸನೆ ಮಾಡಿ ನರಕ ಅನ್ನಂತಮಸ್ಸು ಇದು ಮೊದಲಾದ ಅನರ್ಥಗಳನ್ನೇ ಅವ್ರು ಹೊಂದುತ್ತಾರೆ ಅಂಥೇಳಿ. ಹೀಗೆ ಈ ನಂತರ ಭಗವಂತ ಹೀಗೆ ಹುಡುಕ್ತಾ 56 ದೇಶಗಳನ್ನೆಲ್ಲ ಹುಡುಕಿದ ನಂತರದಲ್ಲಿ ಕೊಲ್ಲಾಪುರಕ್ಕೆ ಬರ್ತಾನೆ. ಅಲ್ಲಿ ಲಕ್ಷ್ಮೀದೇವಿ ಪ್ರತಿಮಾ ರೂಪದಿಂದ ಅಗಸ್ತ್ಯರಿಂದ ಪೂಜೆ ಕೈಗೊಂಡು ಅಲ್ಲಿರ್ತಾಳೆ. ಭಗವಂತ ಅವನಿಗೆ ಗೊತ್ತಿದೆ ಅನಾಲೋಚನೆಯ ಸರ್ವ ವಿಷಯಕ ಜ್ಞಾನ, ಅವನು ತಾನು ಕೂಡ 10 ವರ್ಷಗಳ ಕಾಲ ಅಲ್ಲಿ ನೆನೆಸಿ ಅಗಸ್ತ್ಯರಿಂದ ಎಲ್ಲ ಪೂಜಾವನ್ನು ಸ್ವೀಕಾರ ಮಾಡ್ಕೊಂಡು ಅಲ್ಲಿರ್ತಾನೆ. ಅವಾಗ ಶರೀರವಾಣಿ ಆಗತ್ತೆ, ಆಗ ಶರೀರವಾಣಿ ಆಗತ್ತೆ, ಕೃಷ್ಣವೇಣಿ ದಕ್ಷಿಣಕ್ಕೆ 32 ಯೋಜನ ದೂರ ಹೋದರೆ ಸುವರ್ಣಮುಖರಿ ಎನ್ನುವ ಒಂದು ನದಿ ಸಿಗ್ತಾ ಇದೆ, ಆ ನದಿ ತೀರಕ್ಕೆ ಹೋಗಿ ಆ ನೆಲವನ್ನು ತೋಡಿ ಅಲ್ಲಿ ತಪಸ್ಸನ್ನು ನೀನು ಆಚರಿಸ್ತಾ ಇರು, ದೇವಲೋಕದಿಂದ ಕಮಲಗಳನ್ನು ತಂದು ನೀ ಆ ಅಲ್ಲದಲ್ಲಿ ಹಾಕ್ತಾ 12 ವರ್ಷ ಕಾಲ ನೀನು ಅಲ್ಲಿ ತಪಸ್ಸನ್ನು ಆಚರಿಸು, ಆಗ ಲಕ್ಷ್ಮೀದೇವಿ ಅಲ್ಲಿಂದ ಆವಿರ್ಭಾವ ಹೊಂದುತ್ತಾಳೆ ಅಂತೇಳಿ ಈ ಥರ ಒಂದು ಅಶರೀರವಾಣಿ ಆಗುತ್ತೆ. ಭಗವಂತ ಆ ಶರೀರವಾಣಿ ಏನು ಹೇಳುತ್ತೋ ಅದೇ ರೀತಿಯಾಗಿ ಕ್ಷೀರವನ್ನು ಮಾತ್ರ ಪಾನ ಮಾಡಿ ಅಲ್ಲಿ 12 ವರ್ಷಗಳ ಕಾಲ ದೀರ್ಘವಾದ ತಪಸ್ಸನ್ನು ಕೈಕೊಂಡು ಅಲ್ಲಿರ್ತಾನೆ. 12 ವರ್ಷ ಮುಗಿದ ನಂತರದಲ್ಲಿ 13ನೇ ವರ್ಷ ಯಾವತ್ತು ಪ್ರಾರಂಭವಾಗುತ್ತೋ ಆವಾಗ ಕಾರ್ತೀಕ ಶುಕ್ಲ ಪಂಚಮಿ ಶುಕ್ರವಾರ ಮಂತ್ರ ಅನ್ನೋ ವಿಶೇಷವಾದ ಮುಹೂರ್ತದಲ್ಲಿ ಆ ಸರೋವರದ ಮಧ್ಯೆ ಪದ್ಮಾವತಿ ಆವಿರ್ಭೂತಳಾಗ್ತಾಳೆ. ಅವತ್ತಿಂದ ಪದ್ಮ ಸರೋವರ ಅಂಥೇಳಿ ಅಲ್ಲಿ ಖ್ಯಾತಿ ಆಗುವಂಥದ್ದು. ಆಗ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಅಲ್ಲಿ ಪರಮಾತ್ಮನ ಲಕ್ಷ್ಮೀದೇವಿನ ನೋಡ್ಲಿಕ್ಕೆ ಬರ್ತಾಳೆ. ಬರ್ತಾರೆ. ಆವಾಗ ಲಕ್ಷ್ಮೀ ದೇವಿ ಆ ಕಮಲದ ಮಾಲೆಯನ್ನು ಪರಮಾತ್ಮರಿಗೆ ಅರ್ಪಣೆ ಮಾಡಿ, ನಾನು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಿದ್ದಿಲ್ಲ, ನಾನು ನೀನು ನಿತ್ಯಾಭಿಯೋಗಿಗಳು, ಆ ಜಗತ್ತಿನಲ್ಲಿ ಇಷ್ಟೆಲ್ಲ ನಡಿಬೇಕು ಅಂತ ಲೋಕ ವಿಡಂಬನೆಗಾಗಿ ನೀನೇನೆಲ್ಲ ಕಾರ್ಯಗಳನ್ನು ಮಾಡಿದೆಯಲ್ಲ, ನಾನು ನಿನ್ನ ಪತ್ನಿ ನಿನ್ನ ಆಜ್ಞೆಯಂತೆ ನಾನು ವಿಡಂಬನೆಗಾಗಿ ಈ ರೀತಿ ಎಲ್ಲ ಕಾರ್ಯಗಳನ್ನು ಮಾಡಿದೆ ಅಂತೇಳಿ ಪರಸ್ಪರ ವಿಚಾರ ವಿನಿಮಯವನ್ನು ಮಾಡ್ತಾರೆ. ನಾಳೆ ಮುಂದುವರ್ಸೋಣ.